ಶ್ರೀ ಗುರುಭ್ಯೋ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಃ ಪರಮ ಋಷಿಭ್ಯಃ. ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಪುನಃ ನಾವು ಅಂತರ್ಯೋಗದಲ್ಲಿ ಸಮಾಗಮ ಗೊಳ್ತಾ ಇದ್ದೀವಿ. ನಾನು ಕನ್ನಡದಲ್ಲಿ ಮಾತಾಡುವುದಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ನಾರದ ಭಕ್ತಿ ಸೂತ್ರ, ಭಕ್ತಿಗೆ ಸಂಬಂಧಪಟ್ಟ ಒಂದು ಉತ್ಕೃಷ್ಟ ಗ್ರಂಥದ ಬಗ್ಗೆ ಮಾತಾಡುವುದಕ್ಕೆ ನಾನು ಸ್ವಾಮೀಜಿಯವರು ಕೇಳಿದಾಗ ಹೆಸರನ್ನು ಸೂಚಿಸಿದೆ. ಕಾರಣ ಏನು ಅಂತಂದರೆ, ಯಾರೋ ಕೇಳಿದ್ರು ಸ್ವಾಮೀಜಿ ವೇದಾಂತದ ಬಗ್ಗೆ ಮಾತಾಡಬಹುದಲ್ಲ ಅಂತ. ನಾನು ಹೇಳಿದೆ, ನಮ್ಮ ಈ ಅಂತರ್ಯೋಗಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಹೆಚ್ಚಿನವರು ವೇದಾಂತದ ಬಗ್ಗೆ ಚಿಂತಿಸುವ ಆ ಒಂದು ವಯಸ್ಸು ದಾಟಿ ಹೋಗ್ಬಿಟ್ಟಿದೆ. ಹಾಗಾಗಿ ಈಗ ಭಕ್ತಿ ಸುಲಭವಾಗಿ ಭಕ್ತಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವ್ರಿಗಿಂತ ಸಾಧ್ಯ ಇದೆ. ಯಾಕೆಂದರೆ ವೇದಾಂತಕ್ಕೆ ಆಳವಾಗಿ ಚಿಂತನೆಯ ಅವಶ್ಯಕತೆ ಇದೆ. ಊಹಾಪೋಹ ವಿಚಕ್ಷಣಃ ಅಂತ ವಿವೇಕಚೂಡಾಮಣಿಯರು ಹೇಳ್ತಾರೆ. ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯವನ್ನು ತಿಳಿಬೇಕಾದರೆ ಅದು ಸಣ್ಣ ವಯಸ್ಸಿನಲ್ಲೇ ಆಗಬೇಕು, ಯೌವನದಲ್ಲೇ ಆಗಬೇಕಂತ. ಅದು ಹಾಗಾಗಿ ವೇದಾಂತವನ್ನು ಸುಲಭ ರೀತಿಯಲ್ಲಿ ಹೇಗೆ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು, ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು ಕಲಿಯುಗದಲ್ಲಿ ನಾರದೀಯ ಭಕ್ತಿ ಅಂತ. ರಾಮಕೃಷ್ಣ ವಚನ ವೇದವನ್ನು ನೀವು ಓದಿದರೆ ಅದರಲ್ಲಿ ಸ್ಪಷ್ಟವಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಕಲಿಯುಗದಲ್ಲಿ ನಾರದೀಯ ಭಕ್ತಿ. ಕಾರಣ ಏನು? ಈ ನಮ್ಮ ಆಧುನಿಕ ಯುಗದಲ್ಲಿ ಅನ್ನಗತ ಪ್ರಾಣರಂತೆ ನಾವು, ನಮ್ಮ ಮನಸ್ಸು ಬುದ್ಧಿ ಓಡುವುದು ಹೆಚ್ಚಿನ ಸಮಯ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ವಸ್ತುಗಳು, ಸಂಬಂಧಿಕರು, ವಸ್ತುಗಳು ಇದ್ರ ಕಡೆನೇ ಓಡುತ್ತೆ. ಹಾಗಾಗಿ ಈ ಯುಗ ಅನ್ನಗತ ಪ್ರಾಣರಾದ್ದರಿಂದ ಇಲ್ಲಿ ಭಗವಂತನನ್ನು ಪಡಿಬೇಕು ಅಂತ ಇದ್ದರೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಇದ್ದರೆ ಅದು ಈ ಭಕ್ತಿಯೋಗದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲರಿಗೂ ಜೀವನದಲ್ಲಿ ಏನಾದರೂ ಅಳವಡಿಸ್ಕೊಳ್ಬೇಕು ಅಂತ ಇದ್ದರೆ, ಆಧ್ಯಾತ್ಮಿಕವಾಗಿ ನಾವು ಮುಂದೂಡಬೇಕು ಅಂತ ಇದ್ದರೆ, ಕೆಲವು ಅಭ್ಯಾಸಕ್ಕೆ ಸುಲಭಪ್ರಾಯವಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಬಗ್ಗೆ ನಾವು ಚಿಂತಿಸಬೇಕಾಗಿದೆ. ಹಾಗಾಗಿ ನಾರದೀಯ ಭಕ್ತಿಯನ್ನು ಒಳಗೊಂಡಿರತಕ್ಕಂಥ ಒಂದು ಭಕ್ತಿ ಗ್ರಂಥ ಅದು. ಅದು ನಾರದ ಭಕ್ತಿ ಸೂತ್ರಗಳು ಅಂತ. ಹಿಂದಿನ ಕಾಲದಲ್ಲಿ ಈ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಅವರು ದೊಡ್ಡ ದೊಡ್ಡ ಕಾದಂಬರಿಗಳನ್ನಾಗಲಿ ಪುಸ್ತಕಗಳನ್ನಾಗಲಿ ಬರೀತಾ ಇರಲಿಲ್ಲ. ಯಾಕೆಂದರೆ ಅದನ್ನು ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ, ತಾವು ಮಂಡಿಸಬೇಕಾಗಿರ್ತಕ್ಕಂಥ ವಿಷಯ ಬಗ್ಗೆ, ವಿವರಿಸಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ಕುರಿತು ಅವರು ಸಣ್ಣ ಸಣ್ಣ ಸೂತ್ರಗಳಲ್ಲಿ ಅದನ್ನು ಅವರು ಅಳವಡಿಸ್ಕೊಳ್ತಾ ಇದ್ರು. ಯಾಕೆಂದರೆ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಅಂತ. ಒಂದು 100 ಶ್ಲೋಕಗಳ ಒಳಗೆ ಅದಕ್ಕೆ ಸೂತ್ರಗಳು ಅಂತ. ಸೂತ್ರ ಅಂತಂದರೆ ಪೋಣಿಸ್ತಕ್ಕಂಥ ದಾರ ಅಂತ ಅರ್ಥ, ಸೂತ್ರ ಅಲ್ವಾ. ಆದರೆ ಹಾಗೆ ಈ ಸೂತ್ರಗಳಿಂದ ಮುಖಾಂತರ ದೊಡ್ಡದಾಗಿರ್ತಕ್ಕಂಥ ವಿಷಯವನ್ನು ಸ್ವಲ್ಪ ಅಕ್ಷರದಲ್ಲಿ ಅರ್ಥಗರ್ಭಿತವಾಗಿ ಅರ್ಥವನ್ನು ಮಿಸ್ ಮಾಡಿಕೊಳ್ಳದೆ ಅದನ್ನು ಜೋಡಿಸ್ತಾ ಇದ್ರು. ಹಾಗೆಯೇ ಅನೇಕ ಗ್ರಂಥಗಳಿದೆ. ಬ್ರಹ್ಮಸೂತ್ರ ಅಂತ ಇದೆ, ನಮ್ಮ ವೇದಾಂತದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಒಂದು ಗ್ರಂಥ ಇದೆ ಬ್ರಹ್ಮಸೂತ್ರ ಅಂತ. ಕಠಿಣವಾಗಿರ್ತಕ್ಕಂಥ ವಿಷಯವನ್ನು ಕೆಲವೇ ಕೆಲವು ಸೂತ್ರಗಳಲ್ಲಿ ಅದನ್ನು ಜೋಡಿಸಿ ಅದನ್ನು ನೆನಪಿಟ್ಕೊಳ್ಳೋಕೆ ಬಹಳ ಸುಲಭ ಆಗೋದಕ್ಕೆ ಅದನ್ನು ಉಪಯೋಗ ಹಾಗೆ ವಿದ್ಯಾರ್ಥಿಗಳಿಗೆ ಅದನ್ನು ಜೋಡಿಸ್ತಾ ಇದ್ದಾರೆ. ಅದಕ್ಕೆ ಸೂತ್ರಗಳು ಅಂತ ಹೇಳ್ತಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ವಿಶ್ವತೋಮುಖಂ ಅಸ್ತೋಭಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಸೂತ್ರದ ಲಕ್ಷಣವನ್ನು ಹೇಳಿದ್ದಾರೆ ನೋಡಿ ಇದರಲ್ಲಿ. ಅಲ್ಪ ಅಕ್ಷರಂ, ಕೆಲವೇ ಅಕ್ಷರ, ಜಾಸ್ತಿ ಅಕ್ಷರಗಳನ್ನು ಉಪಯೋಗಿಸದೆ ಸ್ವಲ್ಪ ಅಕ್ಷರಗಳಲ್ಲೇ ಅದನ್ನು ಸಂಶಯ ಬರಬಾರ್ದು, ಅದೇ ರೀತಿ ಇರಬೇಕು. ಅಸಂದಿಗ್ಧಂ, ಸಂಶಯವನ್ನು ಅದರಲ್ಲಿ ಒಳಗೊಳ್ಳದೇ ಇರುವ ಹಾಗೆ ಓದಿದಾಗ ತಕ್ಷಣ ಅರ್ಥ ಆಗಬೇಕು. ಕೆಲವೇ ಅಕ್ಷರಗಳನ್ನು ಒಳಗೊಂಡಿರಬೇಕು, ಅರ್ಥ ಮಾತ್ರ ಕಡಿಮೆ ಆಗಬಾರ್ದು, ಅರ್ಥ ಸ್ಪಷ್ಟವಾಗಿ ಅರ್ಥವನ್ನು ಸಹ ವಿವರಿಸಬೇಕು ಅದು. ಆಮೇಲೆ ಸಾರವದ್ವಿಶ್ವತೋ ಮುಖಂ, ಎಲ್ಲ ವಿಷಯಗಳ ಸಾರ ಅದರಲ್ಲಿ, ತಾವು ಹೇಳಬೇಕಾಗಿರ್ತಕ್ಕಂಥ, ಮಂಡಿಸಬೇಕಾಗಿರ್ತಕ್ಕಂಥ, ವಿವರಿಸಬೇಕಾಗಿರ್ತಕ್ಕಂಥ ಆ ವಿಷಯದ ಸಾರ ಪೂರ್ತಿ ಒಳಗೊಂಡಿರಬೇಕು. ಹಾಗೆ ಅಸ್ತೋಭ ಮನವದ್ಯಂಚ, ಅನರ್ಥಕವಾಗಿರ್ತಕ್ಕಂಥ ಪದವನ್ನು ಉಪಯೋಗಿಸದೆ, ಅನ್ನೆಸರಿ ವರ್ಡ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಉಪಯೋಗಿಸದೆ, ಸೂತ್ರಗಳನ್ನು ಪೋಣಿಸ್ತಕ್ಕಂಥ ಇಷ್ಟೆಲ್ಲ ಅರ್ಥವನ್ನು ಸಾರವನ್ನು ಸಂಶಯ ಇಲ್ಲದೆ ಇರ್ತಕ್ಕಂಥ ಬೇಡದೇ ಇರತಕ್ಕಂಥ ವಿಷಯನ ಒಳಗೊಂಡೇ ಇರತಕ್ಕಂಥ ಹೀಗೆ ಜೋಡಿಸ್ತಕ್ಕಂಥ ಈ ವಾಕ್ಯಗಳಿಗೆ, ಸಂಗ್ರಹ ವಾಕ್ಯಕ್ಕೆ ಸೂತ್ರಂ ಸೂತ್ರೋ ವಿದೋ ವಿದುಹು, ಇದು ಸೂತ್ರ ಅಂತ ಹೇಳ್ತಾರೆ ನೋಡಿ. ಸ್ವಲ್ಪ ಅಕ್ಷರ ಇರಬೇಕು, ಅದರಲ್ಲಿ ಬಹಳಷ್ಟು ಸಾರ ಇರಬೇಕು, ಅನವಶ್ಯವಾಗಿರ್ತಕ್ಕಂಥ ಪದಗಳು ಅದರಲ್ಲಿ ಇರಬಾರ್ದು, ಜೊತೆಗೆ ಯಾವ ಓದಿದವರಿಗೆ ಸಂಶಯ ಅದರಲ್ಲಿ ಬರಬಾರ್ದು, ಅದು ಇದು ಅಂತ ಸಂಶಯ ಬರಬಾರ್ದು. ಹೀಗೆ ಪೋಣಿಸಿರ್ತಕ್ಕಂಥ ಯಾವ ಒಂದು ಒಂದು ಸಂಗ್ರಹ ಇದೆ ಅದಕ್ಕೆ ಸಂಸ್ಕೃತಗಳ ಪದಗಳ ಗುಚ್ಛ ಇದೆ ಅದಕ್ಕೆ ಸೂತ್ರ ಅಂತ ಹೇಳ್ತಾರೆ. ಹಾಗೆ ಭಕ್ತಿಯ ಬಗ್ಗೆ, ಭಕ್ತಿ ಅಂದ್ರೇನು ಅದನ್ನು ಸ್ಪಷ್ಟವಾಗಿ ವಿವರಿಸ್ಬೇಕು, ಜೊತೆಗೆ ಭಕ್ತಿಯಿಂದ ಏನು ಲಾಭ, ಒಬ್ಬ ವ್ಯಕ್ತಿ ಭಕ್ತಿಯನ್ನು ಹೊಂದಿದವನು ಹೇಗಿರ್ತಾನೆ, ಅದಕ್ಕೇನು ಲಾಭ, ಪ್ರಯೋಜನ ಹೇಳಬೇಕಲ್ಲ ಅಲ್ವಾ, ಪ್ರಯೋಜನ. ನಂತರ ಆ ಭಕ್ತಿಯನ್ನು ಗಳಿಸುವುದು ಹೇಗೆ, ಸಾಧನೆಯಲ್ಲಿ ಇಳಿಸುವುದು ಹೇಗೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು, ಇದನ್ನೆಲ್ಲ ಸ್ಪಷ್ಟವಾಗಿ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅದನ್ನು ಸ್ವತಃ ಅನುಭವಿಸಿರ್ತಕ್ಕಂಥ ನಾರದರು ಅದನ್ನು ಬರೆದಿದ್ದಾರೆ ಅಂತ ನೋಡಿ. ಒಂದು ದೊಡ್ಡ ಸಮಸ್ಯೆ ಇದೆ. ನಾರದರು ಅಂತ ಹೇಳಿದ ತಕ್ಷಣವೇ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಟಿವಿಯಲ್ಲಿ ಬರ್ತಕ್ಕಂಥ ನಾರದನ್ನು ನೆನೆಸ್ಕೊಳ್ಬೇಡಿ, ಆಯ್ತಲ್ಲ, ಆ ನಾರದರಲ್ಲ. ನಾರದ ಅನ್ನುವ ಶಬ್ದಕ್ಕೆ ಅದರ ಅರ್ಥ ಏನು ಅಂತಂದರೆ, ಯಾರು ಅಂತಂದರೆ, ಯಾರು ಭಗವಂತನ ನಾಮಸ್ಮರಣೆಯಿಂದ ಪೂರ್ಣವಾಗಿರ್ತಕ್ಕಂಥ ಈ ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಆ ಭಕ್ತಿಯನ್ನು, ಪ್ರೇಮಪೂರಿತವಾಗಿರ್ತಕ್ಕಂಥ ಭಕ್ತಿಯನ್ನು ಜೀವನದಲ್ಲಿ ಅನುಭವಿಸಿ, ಜೀವನದಲ್ಲಿ ಅನುಭವಿಸಿ ಎಲ್ಲ ಕಡೆಯೂ ಹರಡಿರ್ತಕ್ಕಂಥ ಮಹಾನ್ ಚೇತನ, ಅತ್ಯಂತ ಶ್ರೇಷ್ಠತಮನಾಗಿರ್ತಕ್ಕಂಥ ಒಂದು ಚೇತನ ಜೀವನ್ಮುಕ್ತ ನಾರದರು. ಭಾಗವತದಲ್ಲಿ ಬರುತ್ತೆ, ಭಾಗವತದಲ್ಲಿ ಅವರ ಜೀವನದ ಒಂದು ಗಾಥೆ ಹೀಗಿದೆ. ಅವರು ಯಾರೋ ಒಬ್ಬ ದಾಸಿಯ ಮಗನಾಗಿದ್ದ, ದಾಸಿಯ ಮಗ, ಯಾರೋ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ತಾಯಿ ಅನೇಕ ಮಹಾತ್ಮರು ಆ ಅವರ ಮನೆಗೆ ಬರ್ತಾಯಿದ್ರು, ಅವರೆಲ್ಲ ಸೇವೆಯನ್ನು ಹುಡುಗ ಮಾಡ್ತಾಯಿದ್ದ, ಅವರೆಲ್ಲ ಸೇವೆ ಮಾಡ್ತಾಯಿದ್ದ. ಎಷ್ಟು ನಿಷ್ಠೆಯಿಂದ ಅವರ ಸೇವೆ ಮಾಡ್ತಾಯಿದ್ದ ಅಂತಂದರೆ, ಆ ಬಂದ ಸಾಧು ಸಂತರು, ಸನ್ಯಾಸಿಗಣಗಳು, ಭಕ್ತರು ಅವನ ಈ ಸೇವೆಗೆ, ಅವನ ನಡವಳಿಕೆಗೆ, ಅವನ ಪರಿಶುದ್ಧ ಅಂತಃಕರಣಕ್ಕೆ ಮಾರು ಹೋಗಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡ್ತಾಯಿದ್ರು. ಶ್ರೀರಾಮಕೃಷ್ಣ ಜೀವನದಲ್ಲಿ ನೆನೆಸ್ಕೊಳ್ಳಿ, ಶ್ರೀರಾಮಕೃಷ್ಣರು ಸಹ ಸಣ್ಣ ವಯಸ್ಸಿನಲ್ಲಿ ತಮ್ಮ ಗ್ರಾಮಕ್ಕೆ ಕಮಲ್ಪುಕೋರಕ್ಕೆ ಬಂದಾಗ ಹಳ್ಳಿಯ ಹೊರಗಡೆ ಸಾಧುಗಳಿಗೋಸ್ಕರೇ ಒಂದು ಗುಡಿಸಲು ಕಟ್ಟಿದ್ರು, ಚಾವಡಿ ಹಾಕಿದ್ರು, ಅಲ್ಲಿ ಬಂದು ಉಳ್ಕೊಳ್ತಾ ಇದ್ರು ಸಾಧು ಸಂತರು. ಅವನಿಗೆ ಹೋಗಿ ಅವರು ಸೇವೆ ಮಾಡ್ತಾ ಇದ್ದ ಗದಾಧರ, ಶ್ರೀರಾಮಕೃಷ್ಣರ ಹಿಂದಿನ ಹೆಸರು, ಅವ್ರು ಎಷ್ಟು ನಿಷ್ಠೆಯಿಂದ ಅವ್ರು ಸೇವೆ ಮಾಡ್ತಾ ಇದ್ದ ಅಂತಂದರೆ, ಅವರೆಲ್ಲರೂ ಸಹ ಈ ಹುಡುಗನಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣವನ್ನು, ಆಧ್ಯಾತ್ಮಿಕ ಹಸಿವನ್ನು ಅವರು ನೋಡಿ ಬಹಳ ಸಂತೋಷ ಪಟ್ಕೊಳ್ತಾ ಇದ್ದರು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೇವಾ ಕಾರ್ಯನೂ, ಕೈಂಕರ್ಯಗಳನ್ನು ಮಾಡ್ತಾ ಇದ್ದ. ಕಟ್ಟಿಗೆ ತರೋದು, ಅವರಿಗೆ ಭಿಕ್ಷೆಗೆ ಅಲ್ಲಿ ದುನಿ ಅಂದರೆ ಬೆಂಕಿಯನ್ನು ಹಾಕಿ ಕೊಡುವುದು, ನೀರು ತಂದು ಕೊಡುವುದು ಎಲ್ಲ ಮಾಡ್ತಾ ಇದ್ದ. ಅದನ್ನು ನೋಡಿ ಆಮೇಲೆ ಅವರು ಸ್ತೋತ್ರಗಳನ್ನು ಹೇಳಿಕೊಟ್ರು. ವೈಷ್ಣವ ಬಂದವರೆಲ್ಲರೂ ಅವನಲ್ಲಿ ಭಗವಂತನ ಕುರಿತಾಗಿರ್ತಕ್ಕಂಥ ಈ ಹಾಡುಗಳನ್ನು, ಭಜನೆಗಳನ್ನು, ಪದ್ಯಗಳನ್ನು ಹೇಳಿಕೊಟ್ರು. ಅದನ್ನೆಲ್ಲ ಕಲ್ತ್ಕೊಂಡ, ಅವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದ, ಕೇಳ್ತಾ ಇದ್ದ. ಆ ಸಣ್ಣ ವಯಸ್ಸಿನಲ್ಲೇ ಅಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಆ ಆಧ್ಯಾತ್ಮಿಕ ಒಂದು ಹಸಿವು ಜಾಗೃತಗೊಳಿಸಿದ್ರು ಅಲ್ವಾ, ಆ ಚೇತನವನ್ನು ಜಾಗೃತಗೊಳಿಸಿದ್ರು. ಹಾಗೆ ಈ ನಾರದಿಗೂ ಸಹ ಹಾಗೆ ಆಗೋಯ್ತು. ಅದೇನೋ ದುರದೃಷ್ಟಕ್ಕೋ ಗೊತ್ತಿಲ್ಲ, ತಾಯಿಗೆ ಹಾವು ಕಡಿದು ತಾಯಿ ತಿರೋಗ್ಬಿಟ್ರು. ಈಗ ಒಬ್ಬಂಟಿಗನಾದ ಹುಡುಗ, ಒಬ್ಬಂಟಿಗನಾದ, ಆ ವಯಸ್ಸಿನಲ್ಲಿ ಅವನಿಗೆ ವೈರಾಗ್ಯ ಬಂದ್ಬಿಡ್ತು. ಜೀವನ ಅಂದ್ರೆ ಇಷ್ಟೇ, ಯಾವುದು ಶಾಶ್ವತ ಅಲ್ಲ. ಅವನೇನು ಮಾಡಿದ, ಊರು ಬಿಟ್ಟು ಹೊಟ್ಟಾದ, ಕಾಡಿಗೆ ಹೋಗಿ ಧ್ರುವನ ಹಾಗೆ ಅವನು ಕಾಡಿನಲ್ಲಿ ಕುಳಿತು ತಾನು ಕೇಳಿರ್ತಕ್ಕಂಥ ವಿಷ್ಣುವಿನ, ನಾರಾಯಣನ ಕುರಿತು ಚಿಂತನೆ ಮಾಡೋಕ್ಕೆ ಆರಂಭ ಮಾಡಿದ, ಧ್ಯಾನ ಮಾಡ್ತಾ ಇದ್ದ. ಮಹಾತ್ಮರ ಅನುಗ್ರಹದಿಂದ, ಪೂರ್ವಜನ್ಮ ಸಂಸ್ಕಾರದಿಂದ ಅವನು ಧ್ಯಾನಸ್ಥನಾದ. ಎಷ್ಟು ಆಳಕ್ಕೆ ಅವನ ಮನಸ್ಸು ಮುಳುಗಿತು ಅಂತಂದರೆ, ಭಗವಂತ ಅವನ ಧ್ಯಾನ ಸ್ಥಿತಿಯಲ್ಲಿ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ನಾರದನಿಗೆ ಅನುಗ್ರಹಿಸ್ತಾನೆ. ಆದರೆ ಆ ಸ್ಥಿತಿಯಿಂದ ಹೊರಗಡೆ ಬಂದಾಗ ಅದು ಆ ಭಗವಂತನ ಪುನಃ ನೋಡಬೇಕು, ಭಗವಂತನ ಹತ್ರ ಯಾವಾಗಲೂ ನೋಡ್ತಾ ಇರಬೇಕು ಅನ್ನುವ ಆ ಹಸಿವು ಅದು ಜಾಸ್ತಿ ಆಯಿತು. ಅವನು ಊರೆಲ್ಲ ತಿರಿದ, ಕಾಳೆಲ್ಲ ಭಗವಂತನ ಕೊಟ್ಕೊಂಡು ಹಿಡ್ಕೊಂಡು ಏನೆಲ್ಲ ಮಾಡ್ದ, ಆದರೆ ಭಗವಂತ ಅವನಿಗೆ ದರ್ಶನ ಕೊಟ್ಟಿಲ್ಲ. ಅವನು ಹೇಳ್ದ, ನೋಡಪ್ಪ ಈ ಜನ್ಮದಲ್ಲಿ ಇಷ್ಟೇ ನಿನಗೆ, ಮುಂದಿನ ಜನ್ಮದಲ್ಲಿ ನೀನು ನಾರದನಾಗಿ ಹುಟ್ಟ್ಯ ಅಂಥೇಳಿ ಅನುಗ್ರಹಿಸಿ, ಮುಂದಿನ ಆ ಶರೀರ ಪಾಠ ಆದ ಮೇಲೆ, ನಷ್ಟ ಆದ ಮೇಲೆ ದಿವ್ಯ ಸ್ವರೂಪನಾಗಿ ನಾರದನಾಗಿ ಮೂಡಿ ಬಂದ, ಭಗವಂತನ ಲೀಲೆಯಲ್ಲಿ ಪಾಲ್ಗೊಂಡ, ಭಕ್ತಿಯನ್ನು ಪ್ರಪಂಚದಲ್ಲಿ ಹರಡಿದ. ಇದು ನಾರದರ ಜೀವನ. ನೆನಪಿಟ್ಕೊಳ್ಳಿ, ನಮ್ಮ ನಾರದ ಯಾರು ಅಂತ, ಭಕ್ತಾಗ್ರೇಸರ, ಭಗವಂತನ ಭಕ್ತಿಯಲ್ಲಿ ಮುಳುಗಿದವನು, ಸದಾ ಕಾಲ ಭಗವಂತನ ನಾಮಸ್ಮರಣೆ ಆನಂದದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿ, ಸ್ವತಃ ಜೀವನದಲ್ಲಿ ಭಕ್ತಿಯ ಸಾಧನೆ ಮಾಡಿ ಆ ಭಕ್ತಿಯ ಉತ್ಕೃಷ್ಟ ಸ್ಥಿತಿಯನ್ನು ಏರಿದವರು ನಾರದರು. ಆ ನಾರದರು ಬರೆದಿರತಕ್ಕಂಥ ಸೂತ್ರಗಳು ನೋಡೋಣ. ಯಾಕೆಂದರೆ ನನಗೆ ಇನ್ನು ಉಳಿದಿದ್ದು 45 ನಿಮಿಷ ಮಾತ್ರ. 45 ನಿಮಿಷ ಆದಮೇಲೆ ದಯವಿಟ್ಟು ಯಾರು ಕೇಳಿ ಸ್ವಾಮಿ ನಮಗೆ ಭಕ್ತಿ ಉಂಟಾಗಿಲ್ಲ ಅಂತ ಕೇಳಬೇಡಿ. ಸಂಸ್ಕಾರಕ್ಕೆ ಅನುಗುಣವಾಗಿ ಏನಾದರೂ ನಿಮಗಲ್ಲಿ ಒಳಗಡೆ ಭಗವಂತನನ್ನ ಪ್ರೀತಿಸಬೇಕು ಅಂತ ಏನಾದರೂ ಉಂಟಾಗಿದ್ದರೆ ಅದು ಈ ನಾರದರ ಕೃಪೆ ಅಂತ ತಿಳ್ಕೊಂಬಿಡಿ. ಈಗ ಭಕ್ತಿ ಅಂದ್ರೆ ಏನು? ನಾರದ ಮೊದಲೇ ಹೇಳ್ತಾರೆ, ಅಥಾತೋ ಭಕ್ತಿಂ ವ್ಯಾಖ್ಯಾ ಶ್ಯಾಮಃ. ಆದ್ದರಿಂದ ಈಗ ನಂತರ ಈಗ ನಾವು ಭಕ್ತಿನ ನಾನು ವ್ಯಾಖ್ಯಾಸ ಮಾಡ್ತೀವಿ. ಭಕ್ತಿ ಅಂದರೆ ಏನು ಅಂತ ಹೇಳ್ತೀವಿ, ಭಕ್ತಿಯ ಬಗ್ಗೆ ಕುರಿತಾಗಿರ್ತಕ್ಕಂಥ ಏನು ಭಕ್ತಿ ಅಂದರೆ ನೋಡಿ, ನಾವೇನಂತ ತಿಳ್ಕೊಂಡಿದ್ದೀವಿ ಭಕ್ತಿ ಅಂತಂದರೆ ಎರಡು ವಿಧವಾಗಿರ್ತಕ್ಕಂಥ ಭಕ್ತಿ ಇದೆ. ನಾವಿನ್ನೂ ಅಂಬೆಗಾಲು ಇಡ್ತಾ ಹಾಕ್ತಾ ಇದ್ದೀವಿ ಭಕ್ತಿಯಲ್ಲಿ, ನೆನಪಿಟ್ಕೊಳ್ಳಿ, ಅಂಬೆಗಾಲು ಮಾತ್ರ. ನಿಜವಾಗಿರ್ತಕ್ಕಂಥ ಭಕ್ತಿ ಅಂದರೆ ಏನು ಅದು ಅಂತಂದರೆ, ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಭಕ್ತಿ ಅಂತಂದರೆ ಸಾ, ಭಕ್ತಿ ಅಂದರೆ ತು ಅಸ್ಮಿನ್, ಅಸ್ಮಿನ್ ಪರಮ ಪ್ರೇಮ ರೂಪ. ಇವನಲ್ಲಿ ಭಗವಂತನಲ್ಲಿ ಪರಮವಾಗಿರ್ತಕ್ಕಂತಹ ಪ್ರೇಮ ರೂಪ. ನೋಡಿ ಪದ ಎಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾರೆ ಅಂತ. ಈ ಅಶ್ವಿನ್ ಅನ್ನುವ ಪದ ಇದೆ ನೋಡಿ, ಅವನಲ್ಲಿ ಅಂತ ಹೇಳ್ತೀವಿ. ಯಾರಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಅವನಲ್ಲಿ ಭಗವಂತನಲ್ಲಿ ಕೇಳ್ತಾ ಇದೆಯಲ್ಲ ಹಿಂದ್ಗಡೆ, ಸ್ಪಷ್ಟವಾಗಿ ಕೇಳ್ತಾ ಇದೆಯಲ್ಲ. ಓಕೆ, ಭಗವಂತನಲ್ಲಿ. ಈಗ ಭಗವಂತ ಅಂತ ಹೇಳಿದಾಗ ನೋಡಿ, ನಾರದರು ಬಹಳ ಬುದ್ಧಿವಂತರು. ಒಂದು ವೇಳೆ ಅವನಲ್ಲಿ ಇಲ್ಲಿ ಏನಾದರೂ ಅವರು ಕೃಷ್ಣನಲ್ಲಿ ನಾರಾಯಣನಲ್ಲಿ ಅಂತ ಹೇಳಿದಾಗ ಶಿವನ ಭಕ್ತರಿಗೆ ಕೋಪ ಬಂದ್ಬಿಡ್ತಾ ಇತ್ತು. ಏನಪ್ಪ ಇದು ನಮಗಲ್ಲ ಅಂತಿದ್ರು, ದೂರ ಇಡ್ತಿದ್ರಲ್ಲ ನಮಗಲ್ಲ ಇದು, ಯಾಕೆಂದರೆ ಇದು ನಾರಾಯಣ ಭಕ್ತರಿಗೆ ಅಂತ ಹೇಳ್ತಾ ಹೇಳ್ಬೋದು ಅಲ್ವಾ. ನೋಡಿ ಅದು ಅಲ್ಲ, ಆಮೇಲೆ ದೈವಿ ಭಕ್ತರಿ, ದೈವಿಯನ್ನು ಕುರಿತ ಪೂಜಿಸ್ತಕ್ಕಂಥ ದೈವಿ ಭಕ್ತರಿದ್ದಾರೆ, ಆ ದೇವಿ ಭಕ್ತರಿಗೆ ಅವ್ರಿಗೂ ಕೋಪ ಬಂದ್ಬಿಡ್ತಾ ಇತ್ತು. ಸಾ ಅಂತ ಅವ್ರಿಗೆ ಕೋಪ ಹೇಳ್ತಾ ಇತ್ತಲ್ಲ, ದೇವಿ ದೇವಿಯ ಮೇಲಿರ್ತಕ್ಕಂಥ ಪರಮ ಪ್ರೇಮ ರೂಪ. ಆ ಪದದ ಉಪಯೋಗ ನೋಡಿ, ಈ ಅಸ್ಮಿನ್ ಅನ್ನುವ ಪದ ಇದೆಯಲ್ಲ, ಇದು ಸರ್ವನಾಮ. ಅದು ಇದಂ ಅನ್ನುವ ಒಂದು ಪದದ ಅದು ಈ ಸರ್ವನಾಮ. ಅದು ಇದಂ ಇದು ಅಂತ ಅಷ್ಟೇ, ಇದು ಸಪ್ತಮಿ ವಿಭಕ್ತಿಯಲ್ಲಿ ಬರುತ್ತೆ. ಅಸ್ಮಿನ್ ಅಂತ, ಇದಂ ಅಸ್ಮಿನ್ ಅಂತ. ಇಲ್ಲಿ ನೀವು ಯಾವುದನ್ನು ಬೇಕಾದ್ರೆ ಹೇಳು, ಸಾ ಅದು ಸಹ ಅಂತನೂ ಆಗ್ಬೋದು, ಸಾ ಅಂತನೂ, ಸಹ ಅಂತಂದ್ರೆ ಅವನು ಅಂತ ಆಗ್ಬೋದು, ಸಾ ಅಂತಂದ್ರೆ ಅವಳು ಅಂತ ಆಗ್ಬೋದು, ಇದಂ ಅಂತಂದ್ರೆ ಪರಬ್ರಹ್ಮ ಅಂತನೂ ಆಗ್ಬೋದು. ಈ ಕಡೆ ಸ್ತ್ರೀ ಅಲ್ಲ, ಆ ಕಡೆ ಪುರುಷ ಅಲ್ವಾ. ನ ಸ್ತ್ರೀ ನ ಪುರುಷ, ಪರಮಾತ್ಮ ಸರ್ವವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮ ಆಗ್ಬೋದು. ಯಾರಲ್ಲೇ ಆಗಲಿ ನೀವು ಪೂಜಿಸ್ತಕ್ಕಂಥ ಭಗವಂತನಲ್ಲಿ, ಇಷ್ಟ ದೇವತೆಯಲ್ಲಿ, ಇಷ್ಟ ದೇವರಲ್ಲಿ ಅಷ್ಟೇ. ಸಾತು ಅಸ್ಮಿನ್ ನೀವು ಪೂಜಿಸ್ತಕ್ಕಂಥದ್ದು, ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರು ಅದು ಯಾರೇ ಆಗ್ಬೋದು, ಕೃಷ್ಣ ಆಗ್ಬೋದು, ರಾಮ ಆಗ್ಬೋದು, ಗಣಪತಿ ಆಗ್ಬೋದು, ಹನುಮಂತ ಆಗ್ಬೋದು, ಅನಂತ ಚೈತನ್ಯ ಸ್ವರೂಪ ಆಗಿರ್ತಕ್ಕಂಥ ಸಗುಣ ಸಾಕಾರ ಬ್ರಹ್ಮ ಆಗಿರ್ಬೋದು ಅಲ್ವಾ. ಇದರಲ್ಲಿ ನೋಡಿ, ಯಾರು ಯಾವ ರೀತಿಯಲ್ಲಿ ಭಗವಂತನನ್ನು ಪೂಜಿಸ್ತಾರೋ ಅವ್ರಿಗೆ ಯಾರಿಗಾದರೂ ಆಗ್ಬೋದು, ಅವನಲ್ಲಿರ್ತಕ್ಕಂಥ ಪರಮವಾಗಿರ್ತಕ್ಕಂಥ ಪ್ರೇಮ ರೂಪ, ಪ್ರೇಮ ಪ್ರೀತಿ ಅಂತ. ಬಹಳ ಅರ್ಥ ಇದೆ ಇದರಲ್ಲಿ, ಬಹಳ ಅರ್ಥ ಇದೆ ನೋಡಿ ಇದರಲ್ಲಿ. ಪ್ರೇಮ ಪ್ರೀತಿ ಅನ್ನೋದಕ್ಕೆ, ಅದು ಏನು ಪ್ರೀತಿ ಅಂದ್ರೆ, ಅದು ಏನು, ಯಾವ ವಸ್ತುವೇ ಆಗಲಿ ನಾವು ಪ್ರೀತಿಸಬೇಕಾದ್ರೆ ಅದು ನನ್ನದಾಗಿರಬೇಕು ಅಲ್ವಾ, ನನ್ನದಾಗಿರಬೇಕು. ಬೇರೆ ವಸ್ತುನ ಪ್ರೀತಿಸೋ ಸಾಧ್ಯ ಇಲ್ಲ, ನನ್ನದಾಗಿರಬೇಕು. ನಾವು ಅತ್ಯಂತ ಆಳವಾಗಿ ಪ್ರೀತಿಸಿ ಯಾವುದು ಅಂತಂದರೆ ಅದು ನನ್ನದು ಅನ್ನುವ ಭಾವ. ನೋಡಿ ಇದೊಂದು ವಾಚಿದೆ, ಇದು ಯಾರ್ದು ಅಂತ ಕೇಳಿದ್ರೆ ನಂದು ಅಂತೀನಿ, ನಂದು ಅಂತೀನಿ. ಇದು 2 ವರ್ಷಗಳ ಮೊದಲು ಡೆಲ್ಲಿಯಲ್ಲಿ ಒಂದು ಶೋರೂಮಲ್ಲಿ ಇತ್ತು, ಅಲ್ಲಿಂದ ತಗೊಂಬಂದಿದ್ದು ಡೆಲ್ಲಿಲಿ. ಆ ಡೆಲ್ಲಿ ಶೋರೂಮಲ್ಲಿರುವಾಗ ಅದು ಯಾರ್ದು ಅಂತ ಕೇಳಿದ್ರೆ ನಂದು ಅಂತ ಹೇಳಿರಲಿಲ್ಲ ನಾನು, ನಂದಲ್ಲ ಅದು. ಒಂದ್ಸತಿ ನನ್ನ ಕೈಗೆ ಬಂದ ಮೇಲೆ ಅದಕ್ಕೊಂದು ಅಟ್ಯಾಚ್ಮೆಂಟ್ ಬೆಳೀತು, ಅಟ್ಯಾಚ್ಮೆಂಟ್ ಬೆಳೆಯಿತು ಅಲ್ವಾ, ಅಟ್ಯಾಚ್ಮೆಂಟ್ ಒಂದು ಆಸಕ್ತಿ ಬೆಳೆಯಿತು ಅಲ್ವಾ, ನನ್ನದು ಅನ್ನುವ ಮಮತೆ ಅಂತ ಹೇಳ್ತಾರೆ, ಮಮತೆ ಅಂತ ಹೇಳ್ತಾರೆ, ಮಮತಾ ಮಮತಾ ನನ್ನದು ಅನ್ನುವ ಭಾವ. ನೋಡಿ, ಮೊದಲು ನೀವು ಭಗವಂತನ ಪ್ರೀತಿಸಬೇಕಾದ್ರೆ ಮೊದಲು ನಿಮ್ಗೆ ಅದರಲ್ಲಿ ನನ್ನನ್ನು ಅನ್ನುವ ಭಾವ ಬೇಕು. ಎಲ್ಲಿ ತನಕ ನೀವು ಭಗವಂತ ನನ್ನದು ಅಂತ ಅನಿಸೋದಿಲ್ಲೋ ಅಲ್ಲಿ ತನಕ ಭಗವಂತನ ಮೇಲೆ ಪ್ರೀತಿ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಮಮತ ಅನನ್ಯ ಮಮತ, ಮಮತ ಪ್ರೇಮ ಸಂಗತ, ಅನನ್ಯ ಮಮತ ಮಮತ ಪ್ರೇಮ ಸಂಗತ, ಅನನ್ಯವಾಗಿರ್ತಕ್ಕಂಥ ಮಮತ. ಭಕ್ತಿ ಅಂತ ಹೇಳಿದಾಗ ನೀವು ವಸ್ತುವನ್ನು ಪ್ರೀತಿಸಿದಾಗ ಅಲ್ಲ, ನೆನಪಿಟ್ಕೊಳ್ಳಿ, ವಸ್ತುವನ್ನು ಪ್ರೀತಿಸಿದಾಗ ಅಲ್ಲ. ಒಂದು ವಸ್ತು, ಈ ವಸ್ತುನ ನಾನು ಇಲ್ಲದೆ ಇಟ್ಟು ಇಟ್ಕೊಂಡು ದೂರ ಇಟ್ಟು ಸಹ ನಾನು ಜೀವಿಸಬಲ್ಲೆ, ನಾನು ಮಂಗಳೂರಿಂದ ಬರುವಾಗ ಮರೆತು ಬಿಟ್ಟು ತಂದೆ ಇದ್ರು ಸಹ ನಾನು ಒಂದು ವಾರ 10 ದಿವಸ 1 ವರ್ಷ ನಾನು ಜೀವಿಸಬಲ್ಲೆ, ಓಹ್ 2 ದಿವಸ ಅಯ್ಯೋ ಮರೆತು ಬಿಟ್ಟು ಬಂದೆ ಅಂತ ನಾನು ಯೋಚನೆ ಮಾಡ್ತೀನಿ. ಕೊನೆಗೇನೇ ಇಲ್ಲದಿದ್ರು ಮೊಬೈಲಲ್ಲಿ ಇದೆಯಪ್ಪ ಟೈಮು, ಅದು ಆಗತ್ತೆ ಅಂತ ದೂರ ಇಡಬಲ್ಲೆ. ಆದರೆ ನೆನಪಿಟ್ಕೊಳ್ಳಿ, ಎಲ್ಲಿ ನನ್ನದು ಅನ್ನುವ ಭಾವ ಎಲ್ಲವನ್ನೂ ಸಹ ದೂರಪಡಿಸಿ ಇದು ಮಾತ್ರ ನನ್ನದು, ಇದು ಇಲ್ಲದೆ ಇದ್ರೆ ಜೀವಿಸಕ್ಕೆ ಆಗುವುದಿಲ್ಲ ಅನ್ನುವ ಭಾವ ನಿಮ್ಮಲ್ಲಿ ಬಂದರೆ, ಇದಿದ್ರೆ ಇಲ್ಲದೆ ನನಗೆ ಜೀವಿಸಕ್ಕೆ ಆಗೋದೇ ಇಲ್ಲಪ್ಪ, ಇಂಪಾಸಿಬಲ್ ಟು ಲೀವ್, ಆ ಸ್ಥಿತಿಗೆ ಇರಬೇಕು. ಅದಕ್ಕೆ ಮಮತೆ ಅಂತ ಹೇಳ್ತಾರೆ, ಅದಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಇದೆ ನೋಡಿ, ಭಗವಂತನಿಲ್ಲದೆ ಇದ್ದರೆ ನಾನು ಜೀವಿಸಲಾರೆ ಅಂತ ನಿಮಗೆ ಹೇಳಬೇಕು ಅಂತ ಆಗಬೇಕಾದ್ರೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಒಂದು ಉದಾಹರಣೆ ಕೊಡ್ತಾ ಇದ್ರು. ಭಗವಂತ ಒಬ್ಬ ಶಿಷ್ಯ ಗುರು ಹತ್ರ ಕೇಳಿದ್ನಂತೆ, ನನಗೆ ಯಾವಾಗ ಭಗವಂತನ ದರ್ಶನ ಆಗತ್ತೆ, ನನಗೆ ಯಾವಾಗ ಭಗವಂತನ ಮೇಲೆ ಪ್ರೀತಿ ಉಂಟಾಗತ್ತೆ, ಪ್ರೇಮ ಉಂಟಾಗತ್ತೆ, ಭಗವಂತ ನನ್ನದಾಗ್ತಾನೆ ಯಾವಾಗ ಅಂತ ಕೇಳಿದಾಗ ಅವನು ಆನ್ಸರ್ ಕೊಡ್ತಾ ಇಲ್ಲ. ಹೌದಾ, ವೆಯ್ಟ್ ಮಾಡು ವೆಯ್ಟ್ ಮಾಡು ಅಂತಿದ್ರು. ಒಂದೇ ಸಹ ಬಿಡಲೇ ಇಲ್ಲ ಗುರುಗಳೇ, ದಯವಿಟ್ಟು ನನಗೆ ಹೇಳಿಬಿಡಿ ಭಗವಂತನ ಯಾವ ಸ್ಥಿತಿಯಲ್ಲಿ ನನಗೆ ಭಗವಂತ ನನಗೆ ನನ್ನದಾಗ್ತಾನೆ, ಭಗವಂತ ಭಗವಂತ ನನಗೆ ದರ್ಶನ ಕೊಡ್ತಾನೆ, ನಾನು ಭಗವಂತನನ್ನ ನಾನು ಹೃತ್ಪೂರ್ವಕವಾಗಿ ಪ್ರೀತಿಸಬಲ್ಲೆ ಅಂತ ಕೇಳಿದಾಗ ಅವರು ಸ್ನಾನಕ್ಕೆ ಹೋಗ್ತಾ ಇದ್ರು, ನನ್ನ ಜೊತೆಗೆ ಬಾ ಅಂದರು, ಬಟ್ಟೆ ಇಟ್ಕೊಂಡು ಬಾ ಅಂದರು, ಅಲ್ಲ ಕರ್ಕೊಂಡು ಹೋದರು. ಸ್ನಾನಕ್ಕೆ ಇಳಿದ್ರು ಇಬ್ರು, ಗುರುಗಳು ಇಳಿದ್ರು ಶಿಷ್ಯರು ಇಳಿದ್ರು. ಮುಳುಗು ಹಾಕ್ತಾ ಇರುವಾಗ ಶಿಷ್ಯ ನೀರಿನಲ್ಲಿ ತಲೆಯನ್ನು ಒಳಗಡೆ ಹಾಕಿದಾಗ ಗುರುಗಳು ಏನು ಮಾಡಿದ್ರು, ಕೈಯಿಂದ ತಲೆಯನ್ನು ಒತ್ತಿ ಹಿಡಿದು ಬಿಟ್ರು. ಹಾಗೆ ಹಾಗೆ ಹಿಡಿದ್ರು, ಗಟ್ಟಿ ಇದ್ರು ಗುರುಗಳು, ಹಾಗೆ ಹಿಡಿದ್ರು. ಒಂದು ಸೆಕೆಂಡ್ ಆಯಿತು, 2 ಸೆಕೆಂಡ್ ಆಯಿತು, ಕಷ್ಟ ಪಡ್ತಾ ಇದ್ದಾನೆ ಮೇಲೆ ಬರೋದಕ್ಕೆ, ಹಿಡಿದಿದ್ದಾರೆ ಬಿಡ್ತಾನೆ ಇಲ್ಲ ಅಂತ ಹಿಡ್ಕೊಂಡಿದ್ದ. 1 ಸೆಕೆಂಡ್ ಆಯಿತು, 1 ನಿಮಿಷ ಆಯಿತು, 2 ನಿಮಿಷ ಆಯಿತು, 3 ನಿಮಿಷ ಆಯಿತು, ಹೋ ಒದ್ದಾಡ್ತಾ ಇದ್ದಾನೆ. ಅದು ಆದ್ಮೇಲೆ ಮೇಲ್ ಬಿಟ್ರು. ಏನನ್ನಿಸ್ತಾ ಇತ್ತು ನೀರಿನಲ್ಲಿ ಮುಳುಗಿದಾಗ? ಒಂಚೂರು ಉಸುಸು ಗಾಳಿ ಸಿಕ್ಕಿದ್ರೆ ಸಾಕು ಅನ್ನಿಸ್ತಾ ಇತ್ತು ಗುರುಗಳ. ಆಗ ಹೇಳಿದ್ರು ಗುರುಗಳು, ನಿನಗೆ ಯಾವಾಗ ಜೀವನದಲ್ಲಿ ಭಗವಂತ ನೀನು ಇಲ್ಲದೆ ಇದ್ರೆ ನಾನು ಸತ್ತು ಹೋಗ್ತೀನಿ, ಈಗ ನನ್ನ ಶರೀರವೇ ನಾಶ ಆಗೋಗುತ್ತೆ, ಪ್ರಾಣವೇ ಹೋಗುತ್ತೆ ಅನ್ನುವ ಸ್ಥಿತಿಗೆ ತಲುಪಿದಾಗ ಆಗ ನಿನಗೆ ಭಕ್ತಿ ಸಿಕ್ಕತ್ತೆ, ಆಗ ಭಗವಂತ ನಿನ್ನದಾಗ್ತಾನೆ. ನೆನಪಿಟ್ಕೊಳ್ಳಿ, ಆ ಸ್ಥಿತಿಗೆ ಏರಿದಾಗ ಏರಬೇಕಾದರೆ ಮನಸ್ಸು ಎಷ್ಟು ಮಟ್ಟಿಗೆ ಭಗವಂತನಿಗೋಸ್ಕರ ತಳಪಡಿಸಬೇಕು? ಆಗ ಏನಾಗತ್ತೆ ಅಂತಂದರೆ ನಿಮಗೆ ನಿರಂತರವಾಗಿ ಭಗವಂತನ ಕಡೆಗೆ ಮನಸ್ಸು ಎಡಬಿಡದೆ ಹರಿಯುವುದಕ್ಕೆ ಆರಂಭ ಆಗತ್ತೆ ಅಂತ ನೋಡಿ. ಎಡಬಿಡದೆ ಅವಾಗ ಆಗಬೇಕು ಅಂತ ಎಡಬಿಡದೆ ಆಗಬೇಕು ಅಂತ ಇದ್ದರೆ ಯೋಚನೆ ಮಾಡಿ, ಈ ಪ್ರಪಂಚದ ಯಾವ ವಸ್ತುವಿನ ಮೇಲೂ ಸಹ ನಿಮಗೆ ಆಸಕ್ತಿ ಇರಲ್ಲ, ಎಲ್ಲ ನಿರಾಸಕ್ತಿ ಆಗೋಗುತ್ತೆ, ಆಟೋಗುತ್ತೆ, ಇದಿಷ್ಟೇ ಅನ್ನೋದು ಭಾವ ಬರುತ್ತೆ. ತುಚ್ಛಂ ತುಚ್ಛಂ ತುಚ್ಛಂ ಅಂತಂದರೆ ಎಲ್ಲ ಏನೂ ಇಲ್ಲ ಇಷ್ಟೇ. ಹಾಗಾದ್ರೆ ಯೋಚನೆ ಮಾಡಿ, ನಮ್ಮ ಮನಸ್ಸು ಪ್ರಪಂಚದ ಎಷ್ಟು ವಸ್ತುವಿನ ಮೇಲೆ ಹರಡಿಬಿಟ್ಟಿದೆ ಅಂತ, ಎಲ್ಲೆಲ್ಲೋ ಹರಡಿಬಿಟ್ಟಿದೆ. ಅದ್ರ ಮೇಲೆ ಇದ್ರ ಮೇಲೆ ಇದಂಚೂರ ಮೇಲೆ ಅದಂಚೂರ ಮೇಲೆ ಇದಂಚೂರು ಚಲ್ಲಾಪಿಲ್ಲಿ ಆಗಿ ಹೋಗ್ಬಿಟ್ಟಿದೆ. ಒಂದು ಕಡೆ ನಿಲ್ಲಲ್ಲ, ಅಲ್ಲ ನಿಲ್ಲತ್ತೆ, ಅಲ್ಲಿ ನಿಲ್ಲತ್ತೆ, ಅಲ್ಲಿ ನಿಲ್ಲತ್ತೆ, ಅಲ್ಲೋಗತ್ತೆ, ಇಲ್ಲೋಗತ್ತೆ. ಹೀಗೆ ಚಂಚಲವಾದ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಹೇಗೆ ಬರೋಕ್ಕೆ ಸಾಧ್ಯ ಇದೆ? ಅದು ಇಲ್ಲಲ್ಲ. ಅದಕ್ಕೆ ನಾವು ಭಗವಂತನ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಯಾರನ್ನು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ವಸ್ತುವನ್ನು ಪ್ರೀತಿಸು. ಭಗವಂತ, ಭಗವಂತನ ಸೃಷ್ಟಿ ಎರಡಿದೆ ಪ್ರಪಂಚದಲ್ಲಿ. ನಮಗೆ ದುರದೃಷ್ಟವಶಾತ್ ನಾವು ಭಗವಂತನ ಸೃಷ್ಟಿಯನ್ನು ಪ್ರೀತಿಸ್ತಾ ಇದ್ದೀವಿ ಹೆಚ್ಚು. ಭಗವಂತ ಅಲ್ಲ, ಸೃಷ್ಟಿಕರ್ತನಲ್ಲ, ಸೃಷ್ಟಿನೋ. ಆಹಾ, ಭಗವಂತನ ಸೃಷ್ಟಿಯೇ ಇಷ್ಟೊಂದು ಸುಂದರವಾಗಿರಬೇಕಾದ್ರೆ ನೋಡಿ ಏನು ಬ್ಯೂಟಿ. ನೋಡಿ ಒಂದ್ಸತಿ ಹೋಗಿ ಬನ್ನಿ, ಒಂದು ಏನು ಬ್ಯೂಟಿ ನೋಡಿ ಪ್ರಪಂಚದ ಸೌಂದರ್ಯ ನೋಡಿ, ಪ್ರಪಂಚದ ಸೃಷ್ಟಿಯಲ್ಲಿರ್ತಕ್ಕಂಥ ಸೌಂದರ್ಯ. ಆಹಾ, ಹಾಗಾದ್ರೆ ಯೋಚನೆ ಮಾಡಿ ಇದನ್ನೆಲ್ಲ ಸೃಷ್ಟಿಸಿರ್ತಕ್ಕಂಥ ಭಗವಂತ ಇನ್ನು ಎಷ್ಟು ಸೌಂದರ್ಯಪೂರ್ವಕ ಆಗಿರಬೇಕವನು, ಯೋಚನೆ ಮಾಡಿ ಅಲ್ವಾ. ಅದು ಎಂಥ ಮನಸ್ಸನ್ನು ಸೆಳೆಯುವುದಾಗಿರಬೇಕು, ಅದು ನಮ್ಮ ಮನಸ್ಸನ್ನು ಎಷ್ಟು ಮಟ್ಟಿಗೆ ಸೆಳೆದು ಇಟ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳಿದ್ರು, ಭಗವಂತನ ಸೃಷ್ಟಿ ಬೇಡ ನನಗೆ, ಈ ಸೃಷ್ಟಿಸತಕ್ಕಂತಹ ಆ ಭಗವಂತನ ಸೌಂದರ್ಯ ನನಗೆ ಬೇಕು, ಭಗವಂತ ಬೇಕು ನನಗೆ. ಅಷ್ಟು ಅಟ್ಯಾಚ್ಮೆಂಟ್ ಬರಬೇಕಂತ ಭಗವಂತನ ಮೇಲೆ. ಅನನ್ಯ ಮಮತ, ಅನನ್ಯ, ಅನನ್ಯ ಅಂತಂದ್ರೆ ಬೇರೆ ಯಾವುದು ಇಲ್ಲದೆ, ಬೇರೆ ಎಲ್ಲವನ್ನು ಬಿಟ್ಟು, ಭಗವಂತನ ಬಿಟ್ಟು ಬೇರೆ ಯಾವುದು ಸಹ ರುಚಿಸದೇ ಇರ್ತಕ್ಕಂತಹ ಸ್ಥಿತಿಯನ್ನ ತಲುಪ್ತೀವಂತೆ. ಅಷ್ಟು ಪರಿಶುದ್ಧವಾಗತ್ತಂತೆ ಮನಸ್ಸು. ಆವಾಗ ಭಗವಂತ ಆತ್ಮೀಯನಾಗ್ತಾನಂತೆ, ಆತ್ಮೀಯ ಅಪ್ರದನಾಗ್ತಾನಂತೆ. ಈ ಕಾಣ್ತಕ್ಕಂಥ ಪ್ರಪಂಚ ಇದ್ಯಾವುದು ಸಹ ರುಚಿಸೋದಿಲ್ಲ. ಸ ತತ್ರ ಭಕ್ತಿರ್ನಾಮ ನಿರವದ್ಯ ಅನಂತ ಜ್ಞಾನಪೂರ್ವಕ, ಕಲ್ಯಾಣ ಗುಣ ಜ್ಞಾನಪೂರ್ವಕ. ಅವರು ಮಹಾತ್ಮರು ಹೇಳ್ತಾರೆ, ಭಕ್ತಿ ಹೇಗಿರಬೇಕು ಅಂತಂದರೆ ಭಗವಂತನ ಬಗ್ಗೆ, ಭಗವಂತ ಅನಂತ ಶಕ್ತಿ ಉಳ್ಳವನು, ಅನಂತ ಸೌಂದರ್ಯ ಉಳ್ಳವನು, ಕರುಣಾಸ್ವರೂಪಿ ಭಗವಂತ, ಜ್ಞಾನಸ್ವರೂಪಿ, ಪ್ರೇಮಸ್ವರೂಪಿ ಭಗವಂತ ಎನ್ನುವ ಜ್ಞಾನ ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಎದ್ದಿರಬೇಕಂತ, ಮನಸ್ಸಲ್ಲಿ ಇರಬೇಕಂತ ಹೇಳಿರ್ಬೇಕು, ಎದ್ದಿರಬೇಕಂತ. ನಮಗೆ ನಾವು ಯಾಕೆ ಈ ಪ್ರಪಂಚವನ್ನು ಇಷ್ಟು ಆಳವಾಗಿ ಪ್ರೀತಿಸ್ತಾ ಇದ್ದೀವಿ ಅಂತಂದರೆ, ನಮಗೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಭಗವಂತನ ಬಗ್ಗೆ ಜ್ಞಾನ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಜ್ಞಾನ ಇಲ್ಲ, ಗೊತ್ತಿಲ್ಲ ನಮಗೆ. ಹಾಗಾಗಿ ಮನಸ್ಸು ಏನು ಮಾಡುತ್ತೆ, ಯಾವುದು ಬಗ್ಗೆ ಗೊತ್ತಿದೆಯೋ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಆಗುತ್ತೆ. ಏನು ಗೊತ್ತಿದೆ ಈಗ ನಮಗೆ, ಏ ಪ್ರಪಂಚ ಅಲ್ಲ. ಮಕ್ಕಳಿಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟ, ಯಾಕೆ, ಯಾವ ಗೊತ್ತಾಯಿತು ಕ್ರಿಕೆಟ್ ನೋಡ್ತಾ ನೋಡ್ತಾ ಅದ್ರ ಆಸಕ್ತಿ ಬಿಡ್ಬಿಡ್ತು. ಒಂದ್ಸತಿ ಕ್ರಿಕೆಟ್ ಮೇಲೆ ಗೊತ್ತಾದ ಮೇಲೆ ಎಸೆಯವನ ಹೊಡೆಯುವವನ ಅವನ ಪೂರ್ವ ಪರಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಎಷ್ಟು ಹೊಡೆದ, ಎಲ್ಲಿ ರನ್ ಹೊಡೆದು ತಗೊಂಡ, ಅವನು ಎಲ್ಲಿ ಬಿದ್ದ, ಎಲ್ಲಿ ಎದ್ದ, ಎಲ್ಲಿ ಕೈ ಮುರ್ಕೊಂಡ. ಕ್ರಿಕೆಟ್ ಈಗೇನೋ ಫುಟ್ಬಾಲ್ ಆಗ್ತಿದ್ದಲ್ಲ, ಬಾಲ್ ಓದಿತಾರಲ್ಲ, ಫುಟ್ಬಾಲ್ ಅಲ್ಲ ಅದು. ಆ ಫುಟ್ಬಾಲರ್ ಬಗ್ಗೆ ಕೇಳಿ ಅವ್ರದ್ದು ಎಷ್ಟು ಮಟ್ಟಿಗೆ ಅಂತಂದ್ರೆ, ರಾತ್ರಿ ಒಂದೂವರೆ ಗಂಟೆಗೆ ಎದ್ದು ನಿಂತು ಅಲ್ಲ, ಅದೇ ಪರೀಕ್ಷೆಗೆ ಓದಿ ಅಂತ ಹೇಳಿ ಕೇಳೋದಿಲ್ಲ ಮಕ್ಕಳು ಅಲ್ಲ, ನಿದ್ದೆ ಬಂದ್ಬಿಡುತ್ತೆ, ಕೂತು ನಿದ್ದೆ ಬರುತ್ತೆ. ಪುಸ್ತಕಾಯಿಲೆ ಹಿಡಿದ ತಕ್ಷಣ ಅದು ಎಲ್ಲಿಂದ ಬರ್ತಾಳೆ ಗೊತ್ತಿಲ್ಲ, ಯಾರೋ ನಿದ್ರಾದೇವಿ ಆವರಿಸಿ ಬಿಡ್ತಾಳಂತೆ ಅವರದ್ದು. ಅದೇ ಫುಟ್ಬಾಲ್ ಬಂದಾಗ ಆಹಾ, ಒಂದೂವರೆ ಗಂಟೆ ತನಕ ರಾತ್ರಿ ಬೆಳಿಗ್ಗೆ ಕಾದು ಕೂತ್ಕೊಂಡು ಎಚ್ಚರದಿಂದ, ಕಣ್ಣಿಗೆ ಎಣ್ಣೆ ಹಾಕಿದ ಹಾಗೆ ಎಚ್ಚರದಿಂದ ಕೂತ್ಕೊಂಡು ಅದನ್ನು ನೋಡಿ, ಅವನು ಒದೆಯೋರನ್ನ ಹಿಡಿಯೋರನ್ನ ಅವನ ಯಾವಾಗ ಹುಟ್ಟಿದ್ದು ಆಯ್ತಲ್ಲ, ಅವನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆಯಿತು ಎಲ್ಲವನ್ನೂ ಸಹ ಕೂಲಂಕುಷವಾಗಿ ಅವರು ಹೇಳ್ತಾರಲ್ಲ. ಹೇಳಬೇಕು ಅಂತ ಇದ್ದರೆ ಜ್ಞಾನ, ಅವನ ಬಗ್ಗೆ ಜ್ಞಾನ ಉಂಟಾಯ್ತು ಅಲ್ವಾ, ಅವನ ಬಗ್ಗೆ ಅರಿವು ಉಂಟಾಯ್ತು. ದೇ ಸ್ಟಾರ್ಟೆಡ್ ಲವಿಂಗ್. ನಡಿ ಭಗವಂತನ ಮೇಲೆ ಪ್ರೀತಿ ಬರಬೇಕು ಅಂತಿದ್ರೆ ಭಗವಂತನ ಬಗ್ಗೆ ಇರ್ತಕ್ಕಂಥ ಅರಿವು ನಮ್ಮಲ್ಲಿ ಇರಬೇಕು, ಜ್ಞಾನವೂ ಇರಬೇಕು ಸ್ವಲ್ಪ. ಅದು ಭಗವಂತ ಸೌಂದರ್ಯಕ್ಕೆ ಭಗವಂತನಿಗೆ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನಿನ್ನೆ ಒಂದು ಹಾಡು ಹಾಡಿದ್ರು ಆಶ್ರಮದಲ್ಲಿ, ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಆ ಭಗವಂತನ ದರ್ಶನ ಆದಾಗ ಆದ ಅನುಭವದ ಬಗ್ಗೆ ಹೇಳ್ತಾರೆ, ಅದೆಲ್ಲ ಅದು ಹೇಳ್ತಾರ. ಅದ್ರಲ್ಲಿ ಹೇಳ್ತಾರ, ಆಹಾ ಭಗವಂತನ ಸೌಂದರ್ಯ ದರ್ಶನ ಆಯ್ತು ನನಗೆ, ಅದು ಎಂಥ ಸೌಂದರ್ಯ ಭಗವಂತಂದು, ಅದರಿಂದ ಬಾಯಿಂದ ವರ್ಣನೆಗೆ ಆಗೋದಿಲ್ಲ, ಭಗವಂತ ನನ್ನ ಹೃದಯಕ್ಕೆ ಬಂದ ಅನ್ನು ಒಂದು ವ್ಯಕ್ತಪಡಿಸ್ತಕ್ಕಂಥ ಭಗವಂತನ ಆ ದರ್ಶನದ ಒಂದು ವೈಭವವನ್ನು ವಿವರಿಸ್ತಾ ಇರೋದಲ್ಲ. ಇಲ್ಲಿ ರಾಮಕೃಷ್ಣ ವಚನ ವೇದದಲ್ಲಿ ಬರ್ತಕ್ಕಂಥ ಒಂದು ಹಾಡದು, ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ, ಭಗವಂತನ ಬಗ್ಗೆ ಜ್ಞಾನಪೂರ್ವಕ ಆಯ್ತಾ, ಜ್ಞಾನಪೂರ್ವಕ ಆಮೇಲೆ ಸ್ವಾತ್ಮ, ಮೊದಲು ನನ್ನ ಬಗ್ಗೆ ಇರ್ತಕ್ಕಂಥ ಆಸಕ್ತಿ, ಆಮೇಲೆ ನನ್ನ ಬಗ್ಗೆ ಅಂತಂದರೆ ಶರೀರದ ಮೇಲೆ ಇರ್ತಕ್ಕಂಥ ಆಸಕ್ತಿ, ಈ ಶರೀರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಇರ್ತಕ್ಕಂಥ ಆಸಕ್ತಿ, ಪ್ರೇಮ ಆಸಕ್ತಿ, ನನ್ನದನ್ನು ಭಾವ ಆಸಕ್ತಿ, ಜೊತೆಗೆ ಈ ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳ ಮೇಲೆ ಇರ್ತಕ್ಕಂಥ ಆಸಕ್ತಿ, ಇದಕ್ಕಿಂತ ಹೆಚ್ಚಾಗಿ ಇದೆಲ್ಲವೂ ಮೂರು ಸೇರಿ, ಶರೀರ, ಶರೀರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ನೆಂಟರು, ಏನ್ರಿ ಪ್ರಪಂಚದ ವಿಚಿತ್ರ, ಅದು ಹೇಗೆ ಅದು ಗೊತ್ತು, ಅರ್ಥನೇ ಆಗೋದಿಲ್ಲ ನೋಡಿ. ಭಗವಂತ ನಮಗೆ ಒಳಗೆ ಹತ್ತಿರ ಇದ್ದಾನೆ, ನೀವು ನಿದ್ರೆ ಮಾಡ್ತಾ ಇರುವಾಗಲೂ ಭಗವಂತ ಎಚ್ಚರದಿಂದಾನೆ, ನಿಮ್ಮ ಉಸಿರಾಡೋಕ್ಕೆ ಕಾರಣ ಭಗವಂತ, ಈ ಪ್ರಪಂಚವನ್ನು ಅನುಭವಿಸೋದಕ್ಕೆ ನೋಡುವುದಕ್ಕೆ ಕಾರಣ ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾತ್ಮನಾಗಿರ್ತಕ್ಕಂಥ ಭಗವಂತ, ಪ್ರಪಂಚದಲ್ಲಿರ್ತಕ್ಕಂಥ ಸೌಂದರ್ಯವಾದ ಮೂಲ ಕಾರಣ ಯಾರು, ನಮ್ಮ ಒಳಗಡೆ ಇರ್ತಕ್ಕಂಥ ಭಗವಂತ ಅಲ್ವಾ. ಇಷ್ಟು ಹತ್ತಿರ ಇರ್ತಕ್ಕಂಥ ಭಗವಂತನನ್ನು ನಾವು ನಮ್ಮವನು ಅಂತ ಅನಿಸೋದೇ ಇಲ್ಲ ನೋಡಿ, ಅನ್ನೋದೇ ಇಲ್ಲ ನೋಡಿ, ನಮ್ಮ ಭಗವಂತ ಒಳಗಡೆ ಅಂತ ಅನಿಸೋದೇ ಇಲ್ಲ ಭಗವಂತನ. ಆದರೆ ನೋಡಿ ವಿಚಿತ್ರ ನೋಡಿ, ಅದು ಯಾರೋ ವ್ಯಕ್ತಿಗಳು, ಅದು ಎಲ್ಲೋ ಅಮೆರಿಕದಲ್ಲಿ ಇರ್ತಾರೆ, ಹುಡುಗ ಹುಡುಗಿ ಇಲ್ಲಿ ಯಾವುದೋ ಒಂದು ಕಡೆ ಇರ್ತಾರೆ, ಮದುವೆ ಆಗಿಬಿಡ್ತು, ಮದುವೆ ಆಯಿತು, ಅಲ್ಲಿಂದೆಲ್ಲ ಆಗಿ ಮದುವೆ ಆಯಿತು, ಮದುವೆ ಆದಮೇಲೆ ನೋಡಿ ಅದು ಯಾವನ್ನೋರು ಎಂಥವ್ರು, ಅವ ಆ ಗಂಡನ ಕಡೆಯನ್ನ ಅವರ ರಿಲೇಷನ್ಸ್, ದೂರದ ರಿಲೇಷನ್ಸು ಸಹ ನಮ್ಮವರು, ಯಾರು ನಮ್ಮ ನೆಂಟರು ಅದು ಹೇಗೆ ನೋಡಿ ಸಂಬಂಧ, ಪ್ರಪಂಚದ ವಿಚಿತ್ರ ನೋಡಿ, ನಮ್ಮದಾಗ್ಬಿಟ್ರಲ್ಲ, ಹೇಗೆ ಅಟ್ಯಾಚ್ಮೆಂಟ್ ಬೆಳೀತಾ ಇದೆ ನೋಡಿ, ನಾವು ವಿಚಿತ್ರ, ಇದಕ್ಕೆ ಮಾಯಾ ಅಂತ ಹೇಳ್ತಾರೆ, ಇದಕ್ಕಿದೆ ಮಾಯಾ, ಇದೇ ವಿಷ್ಣು ಮಾಯಾ ಅಂತ ಕರೀರಿ ಬೇಕಾದ್ರೆ, ಅದು ವೇದಾಂತದ ಮಾಯ ಇಷ್ಟ, ಯಾವುದು ನಮ್ಮದಲ್ಲ ಅದು ನಮ್ಮದು ಅಂತ ಅನ್ಸುತ್ತೆ ನೋಡಿ, ಎಷ್ಟು ಬೇಗ ನಮ್ಮನ್ನು ಅಟ್ಯಾಚ್ ಮಾಡುತ್ತೆ ಅದು ವಿಚಿತ್ರ. ಏನು ನಮ್ಮ ಒಳಗಡೆ ಇರ್ತಕ್ಕಂಥ, ನಮ್ಮ ಇರುವಿಕೆಗೆ ಕಾರಣ ಆಗಿರ್ತಕ್ಕಂಥ, ಅಸ್ತಿತ್ವಕ್ಕೆ ಕಾರಣ ಆಗಿರ್ತಕ್ಕಂಥ ಭಗವಂತನನ್ನ ನಾವು ನಮ್ಮನ್ನು ಅಂತ ಅನ್ಸೋದೇ ಇಲ್ವಲ್ಲ ನೋಡಿ. ಹಾಗಾಗಿ ಅವ್ರು ಹೇಳ್ತಾರೆ, ಶರೀರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಮತ್ತು ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳು, ಕಾರು, ಮೋಟರ್ ಬೈಕು, ಮನೆ, ಫ್ಲಾಟ್ಸು, ಇದೆಲ್ಲ ಇದೆ ನೋಡಿ, ಇದು ನನ್ನದು ಅಂತಲ್ಲ, ಇದು ಮೂರು ಸಹ ಒಟ್ಟುಗೂಡಿಸಿದರೆ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ಭಗವಂತನಲ್ಲಿ ಉಂಟಾಗಬೇಕಂತೆ, ಆವಾಗ ಆಮೇಲೆ ಇದೆಲ್ಲ ಉಂಟಾದ ಮೇಲೆ ಆಗ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸ್ಥಿತಿನ ತಲುಪ್ತೀವಂತೇನು, ಮನಸ್ಸು ಪರಿಶುದ್ಧ ಆಗತ್ತಂತೆ. ಆವಾಗೇನಾಗತ್ತೆ ಅಂತಂದರೆ ಮನಸ್ಸು ನಿರಂತರವಾಗಿ ಪ್ರೇಮ ಪ್ರವಾಹ ಅಂತ, ಪ್ರೇಮ ಪ್ರವಾಹ ಹರೇ ಕಾರ್ಯ ಮಾಡಿದ ಪ್ರವಾಹದಲ್ಲಿ ನೋಡಿದ್ದೀರ, ನದಿ ಹೇಗೆ ನೀರು ಹೋಗುತ್ತೆ ಅಂತ, ಅಬ್ಬಾಬ ಗಂಗಾ ನದಿ ಹೋಗಿ ನೋಡಿ, ಏನು ನೀರು ಸಮುದ್ರ ಕಡೆ ಹೋಗುತ್ತೆ, ಅವು ದರಬರಬಸವಾಗಿ, ಹಾಗೆ ಮನಸ್ಸು ನಿರಂತರವಾಗಿ ಭಗವಂತನ ಕಡೆ ಹರಿಗೆ ಕಾರ್ಯ ಹೋಗಂತೆ, ಪ್ರೀತಿಯಿಂದ ಪ್ರೇಮದಿಂದ. ಇದು ಮೂರು ಚೆಲ್ಲಾಪಿಲ್ಲಿ ಆಗಿರ್ತಕ್ಕಂಥ ನಮ್ಮ ಮನಸ್ಸು, ವಸ್ತುವಿನ ಮೇಲಿರ್ತಕ್ಕಂಥ ಅಟ್ಯಾಚ್ಮೆಂಟ್, ಇದೆಲ್ಲೂ ಸಹ ಭಗವಂತನ ಅಂತರಾಳದಲ್ಲಿರ್ತಕ್ಕಂಥ ಭಗವಂತನ ಕಡೆಗೆ ನಿರಂತರವಾಗಿ ಹರಿಯಕ್ಕೆ ಆರಂಭ ಆದಾಗ ಒಂದು ವಿಚಿತ್ರವಾಗಿರ್ತಕ್ಕಂಥ ಸ್ಥಿತಿಯನ್ನು ತಲುಪ್ತೀವಿ. ಆ ಸ್ಥಿತಿಯಲ್ಲಿ ಪ್ರಪಂಚವೇ ನಿಷ್ಫಲವಾಗಿ ಕಾಣುತ್ತೆ, ಭಗವಂತ ಸತ್ಯವಾಗಿ ಕಾಣ್ತಾನೆ, ಭಗವಂತ ಸತ್ಯನಾಗಿ ಕಾಣ್ತಾನೆ. ಈಗ ಭಗವಂತ ಅಸ್ಪಷ್ಟ, ಪ್ರಪಂಚ ಅಸ್ಪಷ್ಟವಾಗಿದೆ, ಆವಾಗೇನಾಗುತ್ತೆ ಅಂತಂದರೆ ಪ್ರಪಂಚ ಅದು ಅಸ್ಪಷ್ಟ ಆಗುತ್ತೆ, ಭಗವಂತ ಸ್ಪಷ್ಟವಾಗ್ತಾನೆ. ಅದನ್ನೇ ಗೀತೆಯಲ್ಲಿ ಹೇಳ್ತಾನೆ, ಯಾನಿಶ ಸರ್ವಭೂತಾನಾಂ ತಶ್ಯಾಂ ಪಶ್ಯತಿ ಅಲ್ವಾ, ಜಾಗೃತಿ. ಒಬ್ಬ ಮಹಾನ್ ಭಕ್ತ ಏನು ಮಾಡ್ತಾನೆ ಅಂತಂದರೆ, ಸಾಮಾನ್ಯ ಜನರು ಯಾವುದರಲ್ಲಿ ಎಚ್ಚರಗೊಂಡಿದ್ದಾರೆ ಅದರಲ್ಲಿ ಅಂತ ಯೋಗಿ ಅಂತ ಭಕ್ತ ಅದರಲ್ಲಿ ಅವನು ನಿದ್ದೆ ಮಾಡ್ತಾ ಇರ್ತಾನೆ. ನಿದ್ದೆ ಅಂದರೆ ಅದರಲ್ಲಿ ಅರಿಸೋಗಿರುತ್ತೆ ಮನಸ್ಸಿಂದ, ಇರುವಿಕೆ ಇಲ್ಲದಾಗತ್ತೆ. ಯಾವುದರಲ್ಲಿ ಜನಸಾಮಾನ್ಯರು ಮರ್ತೋಗಿದ್ದಾರೆ, ನಿದ್ರಿಸಿದ್ದಾರೆ, ಅರಿವಿಲ್ಲವೋ ಅಂತಹ ವಿಷಯದಲ್ಲಿ ಅವನು ಎಚ್ಚರಗೊಂಡಿರ್ತಾನೆ. ಯಾವ್ದಾದ್ರು ಎಚ್ಚರಗೊಂಡಿರ್ತಾನೆ, ಅಂತರಾತ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ಎಚ್ಚರಗೊಂಡಿರ್ತಾನೆ. ನಾವಿನ್ನ ನಿದ್ದೆ ಮಾಡ್ತಾ ಇದ್ದೀವಿ, ನಾವು ನಿದ್ರಿಸ್ತಾ ಇದ್ದೀವಿ, ಭಗವಂತನ ಬಗ್ಗೆ ಎಚ್ಚರ ಆಗೇ ಇಲ್ಲ, ಪ್ರಪಂಚದಲ್ಲಿ ಎಚ್ಚರ ಆಗಿದ್ದೀವಿ, ಈಗ ತಿರುಗಿಸಬೇಕು. ಆವಾಗ ಏನಾಗುತ್ತೆ ಅಂದರೆ, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಸುರಿದಾಗ, ಎಣ್ಣೆಯನ್ನು ಸುರಿದಾಗ ಹೇಗೆ ಏಕಧಾರಿಯಾಗಿ ಅದು ಬೀಳುತ್ತೋ, ಚಲ್ಲಪಿಲ್ಲಿಯಲ್ಲ, ಏಕಧಾರಿಯಾಗಿ ನಿರಂತರವಾಗಿ ಬೀಳ್ತಾ ಇರುತ್ತೆ, ನಿರಂತರವಾಗಿ ಮನಸ್ಸಿನ ಪ್ರವಾಹ ಹರಿಯುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಮನಸ್ಸು ಚಂಚಲವಾಗಿರ್ತಕ್ಕಂಥ ಮನಸ್ಸು ಏಕಾಗ್ರ ಆಗುತ್ತೆ. ನೆನಪಿಟ್ಟುಕೊಳ್ಳಿ, ಚಂಚಲವಾಗಿರ್ತಕ್ಕಂಥ ಮಗು ಏಕಾಗುತ್ತೆ. ನೀರು ಸುರಿದ ಹಾಗಲ್ಲ, ನೀರು ಒಂದು ಪಾತ್ರೆ ಇನ್ನೊಂದು ನೀರು ಹಾಕಿ ಅದು ಪರಪರ ಬಂದು ಆ ಕಡೆ ಕಡೆ ಹರುತ್ತೆ ಅಲ್ವಾ, ಹಾರೋಗುತ್ತೆ, ಚೆಲ್ಲತ್ತೆ, ಆ ಕಡೆ ಕಡೆ ಹೋಗುತ್ತೆ. ಆದರೆ ಎಣ್ಣೆ ಇದೆಯಲ್ಲ, ಏಕಧಾರಿಯಾಗಿ ಮನಸ್ಸು, ಪರಿಶುದ್ಧವಾದ ಮನಸ್ಸು, ಸಾಧನೆಯಿಂದ ಪರಿಶುದ್ಧವಾದ ಮನಸ್ಸು ನಿರಂತರವಾಗಿ ಹರಿಯಕ್ಕೆ ಆರಂಭವಾಗುತ್ತೆ ಅಂತೆ ಭಗವಂತನ ಕಡೆಗೆ. ಏಕಧಾರಿಯಾಗಿ ಹರಿಯುತ್ತೆ, ಆವಾಗ ಮನಸ್ಸು ಏಕಾಗ್ರತೆ ಆಗುತ್ತೆ, ಬುದ್ಧಿಯೂ ಸಹ, ಪುರುಷೋದ್ಧವಾದ ಬುದ್ಧಿಯೂ ಸಹ ಮನಸ್ಸಿನ ಜೊತೆಗೆ ಒಂದಾಗುತ್ತೆ. ಭಾವನೆಗಳು, ಎಮೋಷನ್ಸು, ವಿಚಿತ್ರ ವಿಚಿತ್ರ ಎಮೋಷನ್ಸು, ಏನೇನೋ ಕೋಪ ಅಂತೆ, ತಾಪ ಅಂತೆ, ಡಿಪ್ರೆಷನ್ಸ್ ಅಂತೆ, ಅದಂತೆ ಇದಂತೆ ನೂರಾರು ರೀತಿಯಲ್ಲಿ ವ್ಯಕ್ತ ಆಗ್ತಕ್ಕಂಥ ಭಾವನೆಗಳು, ಎಮೋಷನ್ ಅಂತ ಹೇಳ್ತೀವಲ್ಲ, ಅದು ಪುರುಷುದ್ಧವಾಗಿ ಅದು ಸಹ ಒಂದಾಗುತ್ತೆ. ಇದೆಲ್ಲವೂ ನೋಡಿ, ಮನಸ್ಸು, ಬುದ್ಧಿ, ಭಾವನೆ, ಮೈಂಡ್, ಇಂಟೆಲೆಕ್ಟ್ ಅಂಡ್ ಎಮೋಷನ್, ಆಲ್ ದ ತ್ರೀ ಫ್ಯಾಕಲ್ಟೀಸ್ ಮೂರು ಸಹ. ಆಮೇಲೆ ಇದು ಇಚ್ಛಾಶಕ್ತಿಯ ಜೊತೆಗೆ ಒಂದಾದಾಗ ನಿರಂತರವಾಗಿ ಭಗವಂತನ ಕಡೆ ಹರಿಯಾಗುತ್ತಂತೆ. ಆವಾಗ ಉಂಟಾಗುವ ಆ ಪ್ರೀತಿ, ಆ ಪ್ರೇಮ ಇದೆಯಲ್ಲ, ಅದನ್ನ ಅನಿರ್ವಚನೀಯ, ಅನಿರ್ವಚನೀಯ ಬಾಯಿಂದ ಹೇಳಕ್ಕಾಗಲ್ಲ, ಅನುಭವ ವೇದ್ಯ, ಅನುಭವಿಸ್ಬೋದು. ಹಾಗಾದ್ರೆ ಸ್ವಾಮೀಜಿ, ನಾವು ಭಕ್ತಿ ಅಂತ ಅಂತ ತಿಳ್ಕೊಂಡಿದ್ರೆ ದೇವಸ್ಥಾನಕ್ಕೆ ಹೋಗುವುದು ಇತ್ಯಾದಿಗಳು ಭಕ್ತಿ ಅಂತ ತಿಳ್ಕೊಂಡಿದ್ವಿ ಇದಲ್ವಾ ಅಂತ ಕೇಳಿದ್ರೆ, ನಾವು ಅಲ್ವಾ ಏನೋ, ಪ್ರತಿ ದಿವಸ ದಿವಸಕ್ಕೆ ಮೂರು ಸತಿ ದೇವಸ್ಥಾನಕ್ಕೆ ಹೋಗ್ತಾರ್ರಿ, ಎಂಥ ಭಕ್ತರಿ ಅವರು. ಪೊಲಿಟಿಷಿಯನ್ಸ್ ಸಹ ಹೋಗ್ತಾರೆ, ನಿಮಗೆ ಗೊತ್ತಿಲ್ಲ, ಎಲೆಕ್ಷನ್ ಸಮಯ ಬಂದಾಗ ಅಲ್ವಾ, ಭಕ್ತರೇ ಅವರು, ಒತ್ತರ ಭಕ್ತರು. ನೆನಪಿಟ್ಕೊಳ್ಳಿ, ಭಕ್ತಿಲಿ ಎರಡು ವಿಧ ಇದೆ. ಒಂದು ಗೌಣ ಭಕ್ತಿ, ಆರಂಭದ ಭಕ್ತಿ, ಆರಂಭ ಪೂಜೆ ಪುನಸ್ಕಾರ ಇತ್ಯಾದಿಗಳು ಮಾಡ್ತಾ ಅದೊಂದು ಆರಂಭ, ಇನ್ನು ಆರಂಭದಲ್ಲಿದ್ದೀವಿ ನಾವು. ಇನ್ನೊಂದು ಪರಾಭಕ್ತಿ ಅಂತ ಹೇಳ್ತಾರೆ, ಪರಾಭಕ್ತಿ. ಆ ಪರಾಭಕ್ತಿಯಲ್ಲಿ ಇದು ಯಾವುದು ಬೇಡ, ಇದು ಯಾವುದು ಯಾವುದು ಬೇಡ, ನಿರಂತರವಾಗಿ ಭಗವಂತನ ಪೂಜೆ ನಡೀತಾ ಇರುತ್ತೆ. ಹೇಗೆ ಮನಸ್ಸು ನಿರಂತರವಾಗಿ ಭಗವಂತನ ಕಡೆ ಹರಿತಾ ಹರಿತಾ ಹರಿತಾ ಇರುತ್ತೆ, ನಿರಂತರ ಅಪ್ರಯತ್ನೇನ, ಪ್ರಯತ್ನ ಇಲ್ಲ. ನೆನಪಿಟ್ಕೊಳ್ಳಿ, ಇಲ್ಲಿ ಪ್ರಯತ್ನ ಇದೆ, ಪ್ರಯತ್ನ ಇದೆ, ಕಷ್ಟಪಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮನುಷ್ಯ ಏಕಾಗ್ರತೆ ಮಾಡಬೇಕು, ಸಾಧನೆ ಮಾಡಬೇಕು, ಭಗವದ್ಭುಗ ಕೀರ್ತನೆ ಮಾಡಬೇಕು. ಈಗ ಇಲ್ಲಿ ನಿಮ್ಮ ಪ್ರಯತ್ನ ಇದೆ, ಆ ಭಕ್ತಿಯಲ್ಲಿ ಪ್ರೇಮಪೂರಿತವಾಗಿರ್ತಕ್ಕಂಥ ಅವಸ್ಥೆಯನ್ನು ನೀವು ತಲುಪಿದಾಗ ಯುವರ್ ಎಫರ್ಟ್ ಇಲ್ಲವೇ ಇಲ್ಲ, ನಿಮ್ಮ ಎಫರ್ಟ್ ಇಲ್ಲ. ಭಗವಂತನ ಕಡೆಗೆ ಒಂದು ದೊಡ್ಡ ಮ್ಯಾಗ್ನೆಟ್ ಎದುರುಗಡೆ ಒಂದು ಒಂದು ಇಲ್ಲಿ ಒಂದು ಮಳೆಯನ್ನು ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ನಾಣಿ ಮಳೆ ಇಟ್ಟಿರ್ತೀರ ಅಂತ ಇಟ್ಕೊಳ್ಳಿ, ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು ಅದು. ಅಷ್ಟು ದೂರ ಇಟ್ಟು ಸಹ ಇಲ್ಲಿದ್ದರೂ ಪರಕ್ ಅಂತ ಓಡಿ ಬರುತ್ತೆ, ಇಲ್ಲಿಗೆ ಈ ಮ್ಯಾಗ್ನೆಟಿಗೆ ಬಂದು ಬರುತ್ತಲ್ಲ ಅಲ್ವಾ. ನೋಡಿ ಯೋಚನೆ ಮಾಡಿ, ಎಳೆತ ಯಾರದ್ದಿದು? ಮಳೆಯ ಎಳೆತ ಅಲ್ಲ, ಭಗವಂತನ ಸೆಳೆತ. ಭಗವಂತನ ಸೆಳೆತಕ್ಕೆ ಸಿಕ್ಕಿರ್ತಕ್ಕಂಥ ಮನಸ್ಸು ಬುದ್ಧಿ, ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಬುದ್ಧಿ ಭಾವನೆಗಳು ಇಚ್ಛಾಶಕ್ತಿ ಎಲ್ಲ ಒಂದಾಗಿ ಏಕಧಾರಿಯಾಗಿ ಭಗವಂತನ ಕಡೆಗೆ ನಿಮ್ಮ ಪ್ರಯತ್ನ ಇಲ್ಲದೆ ವಿಥೌಟ್ ಯುವರ್ ಎಫರ್ಟ್ ಚಲಿಸ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಆಹಾ, ಏನಪ್ಪ ಆನಂದ ಅದು, ಅದೇನು ಆನಂದ, ಏನು ಶಾಂತಿ, ಅದನ್ನು ಅನುಭವಿಸಿದವರಿಗೆ ಗೊತ್ತಿ. ಅದಕ್ಕೆ ಹೇಳಿದರು, ಸಾತು ಪರಮ ಪ್ರೇಮ ಸ್ವರೂಪ, ಪರಮವಾಗಿರ್ತಕ್ಕಂಥ ಪ್ರೇಮ ಸ್ವರೂಪ. ಇನ್ನೊಂದು ಮಾತು ಹೇಳ್ತಾರೆ, ಅಮೃತ ಅಮೃತ ಸ್ವರೂಪಾಚ, ಅಮೃತ ಸ್ವರೂಪಾಚ. ಅಮೃತ ನಾವು ಕೇಳಿದ್ದಿಲ್ಲ, ಅಮೃತ ಅಂತಂದರೆ ಅದೋ ಒಂದು ಆ ಕಾಲದಲ್ಲಿ, ಪೂರ್ವಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕೋಸ್ಕರ ಒಂದು ದೊಡ್ಡದೊಂದು ಒಂದು ಏನು ಮಾಡಿದ್ರು ಚರ್ನಿಂಗ್ ಚರ್ನಿಂಗ್ ಅಲ್ವಾ, ಮಂಥನ ಅಲ್ವಾ, ಮಂಥನ ಮಾಡಿದ್ರು, ಮಂಥನ ಮಾಡಿದ್ರು. ಅದು ಇದನ್ನೇ ಹೇಳಿದ್ದ, ಇದನ್ನೇ ಅದಕ್ಕೆ ಅರ್ಥ ಇದೆ. ಈಗ ಇವಾಗ ಟೈಮ್ ಇಲ್ಲ, ನಾನು ಹೇಳಕ್ಕೆ ಹೋದ್ರೆ ಬಾಕಿದ್ ಬಿಟ್ಟು ಹೋಗ್ತೀನಿ, ಅದಕ್ಕೆ ನಾನು ಹೇಳೋದಿಲ್ಲ. ಅಮೃತ ಅಂತಂದ್ರೆ ಸಾವಿಲ್ಲದ ಸ್ಥಿತಿ ಅಂತ ಒಂದು ಅರ್ಥ ಅಲ್ವಾ. ಸಾವಿಲ್ಲ, ಇನ್ನೂ ಹುಟ್ಟು ಸಾವು ಇಲ್ಲ, ಇನ್ನು ಈ ಭೂಮಿ ಬರಬೇಕಾಗಿಲ್ಲ, ಇಲ್ಲಿ ಒದ್ದಾಡಬೇಕಾಗಿಲ್ಲ, ಆ ಸ್ಕೂಲಿಗೆ ಹೋಗ್ಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳಿ. .99% ತಗೊಳ್ಬೇಕಾಗಿಲ್ಲ, ಯಾವುದೂ ಇಲ್ಲ, ಇದು ಬರಬೇಕಾಗಿಲ್ಲ, ಆಯ್ತಾ, ಈ ಭೂಮಿಗೆ ಬರಬೇಕಾಗಿಲ್ಲ. ಮತ್ತೆ ಆನಂದ ಸ್ವರೂಪದಲ್ಲಿರ್ತೀವಿ. ಅಮೃತ, ಹುಟ್ಟು ಇಲ್ಲ ಸಾವಿಲ್ಲ. ಒಂದು ಎರಡನೇದು ಅಮೃತ ಅಂತಂದ್ರೆ ಸ್ವೀಟ್ನೆಸ್ ಅಂತ, ಸ್ವೀಟ್ ಅಂತ, ಸ್ವೀಟ್ ಅಂತ ಅಮೃತ. ನಮಗೆ ಸ್ವೀಟ್ ಅನ್ನೋ ಅರ್ಥಕ್ಕೆ ಎರಡು ಮೂರು ಇದೆ. ಒಂದು ಸಿಹಿ ಅನ್ನೋದೊಂದು ಅರ್ಥ ಇದೆ, ಇನ್ನೊಂದು ಆನಂದ ಅನ್ನೋ ಪದ ಉಪಯೋಗಿಸ್ತಾರೆ. ಆನಂದ ಸದಾನಂದತಿ ಇತಿ ಆನಂದ ಅಂತ, ಸದಾನಂದತಿ ಎಂಡ್ಲೆಸ್ ಅಂತ, ಸಂತೋಷದ ಪಾರ. ಅದಕ್ಕಿಂತ ಸಂತೋಷ ಜೀವನದಲ್ಲಿ ಇನ್ಯಾವುದು ಬೇಡೇ ಇಲ್ಲ, ಅನುಭವಿಸೇ ಇಲ್ಲ. ನಮ್ಮ ಸಂತೋಷ ಎಷ್ಟು ಜಾಸ್ತಿ ಅಂದರೆ ನೀವು ಯೋಚನೆ ಮಾಡಿ, ಎಷ್ಟು ಸಂತೋಷ ಇರುತ್ತೆ. ಒಳ್ಳೆ ಹಾಲು ಪಾಯಸ ಅಲ್ಲ, ಹಾಲು ಪಾಯಸ, ಫಸ್ಟ್ ಕ್ಲಾಸ್ ಹಾಲು ಪಾಯಸ. ಏನು ಅಮೃತ ಥರ ಇತ್ತು ಸ್ವಾಮೀಜಿ ಅದು ಅಲ್ಲ, ಅಮೃತ ಸರ. ಅದಕ್ಕಿಂತ ನಮ್ಗೆ ಗೊತ್ತಿಲ್ಲ, ಇದು ಹಾಗಲ್ಲ, ಇದಕ್ಕೆ ಎಂಡ್ಲೆಸ್. ಅದಾದ್ಮೇಲೆ ಹೋಯ್ತು, ಅದು ಮೆಮರಿ ಹೊಟ್ಟೆ ಹೋಯ್ತು, ಆಯ್ತಲ್ಲ, ಅದು ಹೋಯ್ತು, ಒಂದು ದಿವಸ ಆದ್ಮೇಲೆ ಇಲ್ವೇ ಇಲ್ಲ, ಅದು ಮತ್ತೆ ಬಿಡ್ತೀವಿ. ಇದು ಹಾಗಲ್ಲ, ಕೊನೆ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ, ಇದಕ್ಕೆ ನಿರಂತರ ಆನಂದ, ನಿರಂತರ ಆನಂದ ಅಮೃತ. ಇನ್ನೊಂದು ಶಾಂತಿ, ಶಾಂತಿ ಒರಿಸಿಲ್ಲ. ನಾನು ಒತ್ತಿ ಒತ್ತಿ ಹೇಳ್ತೀನಿ ಒರಿಸಿಲ್ಲ ಅಂತ, ಯಾಕಂದ್ರೆ ಈಗಿನ ಕಾಲದಲ್ಲಿ ಒರಿಸೇ ಜಾಸ್ತಿ ಅಲ್ಲ, ಆ ಒರಿಸಿದ್ದ ತಪ್ಪಿಸ್ಕೊಂಡ್ಬಿಟ್ರೆ ಸಾಕಪ್ಪ ನಮಗೆ. ಆಧುನಿಕ ಮನುಷ್ಯನ ಅವಸ್ಥೆ ಏನಾಗಿದೆ ಅಂತಂದ್ರೆ, ಅವನು ಹುಟ್ಟಿದಂದ ಹಿಡಿದು ಬಿಟ್ಟು ಸಾಯ ತನಕ ಒರಿಸಲ್ಲೆ. ಹಿಂದಿನವ್ರಿಗೆ ಅಷ್ಟೊಂದು ಇರಲಿಲ್ಲ ಅಲ್ಲ, ಹುಡುಗರಾಗಿರುವಾಗ, ಶಾಲೆಗೆ ಹುಡುಗರಾಗಿರುವಾಗ ಆಟ ಆಡ್ಕೊಂಡು ಆರಾಮಾಗಿರ್ತಾ ಇದ್ರು ಅಲ್ವಾ, ಅಷ್ಟೊಂದು ಒರಿಸಿಲ್ಲ. ಈಗ ಪಾಪ ಸಣ್ಣ ಹುಡುಗನಿಗೆ, ನಮ್ಮಲ್ಲಿ ಒಬ್ರು ಆಶ್ರಮದಲ್ಲಿ ಒಬ್ರು ಸೇವೆ ಮಾಡ್ತಾರೆ, ಅವನ ಮಗ ಏನು ಎಲ್ ಕೆ ಜಿ ಅಂತ ಅಂತಾರಲ್ಲ, ಎಲ್ ಕೆ ಜಿಲಿ ಓದ್ತಾ ಇದ್ದಾನೆ, ಅವನಿಗೆ ಎಲ್ ಕೆ ಜಿಲಿ ಓದ್ತಾ ಇದ್ದಾನೆ ಅವನು. ಅವನು ಅವನು ಹೇಳ್ತಾನೆ, ಅವನು ಹೇಳ್ತಾನೆ ಹುಡುಗನಿಗೆ, ನಾನು ಇವತ್ತು ಬೇಗ ಮಲಗೋದಿಲ್ಲ, ಯಾಕಂದ್ರೆ ನಾಳೆ ಎಕ್ಸಾಮಿನೇಷನ್ ಇದೆ ಅಂತ, ಪರೀಕ್ಷೆ ಇದೆ ಅಂತ ಅವರಿಗೆ ಎಲ್ ಕೆ ಜಿಗೆ. ಯುಕೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಾ ಇದ್ದ, ಬೇಗ ರೆಡಿ ಆಗಬೇಕು, ಎಲ್ ಕೆ ಜಿ, ಎಲ್ ಕೆ ಜಿ ಹುಡುಗ, ಪರೀಕ್ಷೆ ಇದೆ ಇವತ್ತು ಅಂತ ಅಲ್ಲ. ಹುಟ್ಟಿದಾಗಿಂದ ಹೇಳಿದ ಸಾಯತಂಕ ವಹಿಸಲ್ಲ, ಆ ವರಿಸಿಲ್ಲ ನೋಡಿ ನಮ್ಗಿಲ್ಲ, ಇಲ್ಲಿಲ್ಲ, ಇಲ್ಲಿಲ್ಲ ಅಲ್ಲ. ಅದಕ್ಕೆ ಹೇಳ್ತಾರೆ ಅಮೃತ, ಆನಂದ, ಶಾಂತಿ, ಶಾಂತಿ, ಸದಾ ಶಾಂತಿ. ಶಾಂತಿಗೆ ಎಲ್ಲ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ, ಸದಾ ಶಾಂತಿ. ಸ್ತಬ್ಧ ಇವ ಅಂತ, ಸ್ತಬ್ಧ ಇವ, ಸ್ತಬ್ಧವಾಗಿರುತ್ತೆ, ಸ್ತಬ್ಧ ಏನು, ಶಾಂತವಾಗಿರುತ್ತೆ ಅಂತ ಸ್ಥಿತಿ ಅಮೃತ ಸ್ವರೂಪ. ಚಾ ಸ್ವಾಮಿ ಇವೆಲ್ಲ ಹೇಳಿದ್ರೆ ಇದು ಇದು ಸಿಕ್ಕಿದ್ರೆ ಏನಾಗುತ್ತೆ ಅಂದರೆ, ಮುನ್ನಿ ಸ್ತೋತ್ರದಲ್ಲಿ ಸೂತ್ರದಲ್ಲಿ ಹೇಳ್ತಾರೆ, ಯಬ್ ಲಬ್ಧ್ವಾ ಪುಮಾನ್ ಸಿದ್ಧೋ ಭವತಿ ಅಮೃತೋ ಭವತಿ ತೃಪ್ತೋ ಭವತಿ ಸಿದ್ಧ, ಪೂರ್ಣ ಕೃತಕೃತ್ಯನಾಗ್ತಾನಂತೆ. ಇನ್ನೇನು ಮಾಡೋಕ್ಕಿಲ್ಲ ನಿಮಗೆ, ಇನ್ನೇನು ಮಾಡಬೇಕಾಗಲಿ, ಈ ಸ್ಥಿತಿ ಆದಮೇಲೆ ನೋ ಡ್ಯೂಟಿ, ನೋ ಡ್ಯೂಟಿ, ಡ್ಯೂಟಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಒಂದು ಕಡೆ ಕರ್ಮಯೋಗದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಡ್ಯೂಟಿ ಅನ್ನೋದಿದೆಯಲ್ಲ, ಇಟ್ಸ್ ಲೈಕ್ ಎ ಮಿಡ್ ಡೇ ಸ್ಕಾಚಿಂಗ್ ಸನ್ ಅಂತ ಹೇಳ್ತಾರೆ, ಲೈಕ್ ಎ ಮಿಡ್ ಡೇ ಸ್ಕಾಚಿಂಗ್ ಸನ್ ಅಂತ. ಮಧ್ಯಾಹ್ನ ಸಮಯದಲ್ಲಿ ದೆಲ್ಲಿಯ ಸುಡು ಬಿಸಿಲು, ದೆಲ್ಲಿಯ ಸುಡು ಬಿಸಿಲಲ್ಲಿ ಸಿಕ್ಕಾಕೊಂಡ್ರೆ ನೀವು ಅದು ಹೇಗಿರುತ್ತೋ ಹಾಗೆ ಅಂತ ಡ್ಯೂಟಿ. ಅದು ಒಂದಾದ್ಮೇಲೆ ಒಂದು ಡ್ಯೂಟಿ, ಒಂದಾದ್ಮೇಲೆ ಒಂದು ಡ್ಯೂಟಿ, ಯಾವಾಗಲ ಡ್ಯೂಟಿ ಮುಗೀತಾ. ನಮ್ಮ ಆಶ್ರಮ ಕೆಲವರು ಹೇಳ್ತಾರೆ, ಸ್ವಾಮೀಜಿ ಮಗನಿಗೆ ಮದುವೆ ಆದ ಮೇಲೆ ನನ್ನ ಡ್ಯೂಟಿ ನಾನು ಮುಗಿದೋಯ್ ಸ್ವಾಮೀಜಿ ಅಂತ. ಆಮೇಲೆ ಡೈಲಿ ಬಂದ್ಬಿಡ್ತೀನಿ ಆಶ್ರಮಕ್ಕೆ, ಆಶ್ರಮದೇ ಸೇವೆ ಮಾಡಬೇಕು ಅಂತ ಇರ್ತೀನಿ ಅಂತ. ಆಮೇಲೆ ಆಯಿತು, ಮದುವೆ ಆಯಿತು, ಮದುವೆಯಲ್ಲಿ ಆಯಿತು, ಆಮಂತ್ರಣ ಬಂತು, ಆಯ್ತಲ್ಲ, ಎಲ್ಲ ಆಯಿತು, ಮದುವೆ ಆಯಿತು, ಒಂದು ವರ್ಷ ಆದರೂ ಕಾಣ್ತಾ ಇಲ್ಲ. ಆಮೇಲೆ ಒಂದು ವರ್ಷ ಆಯಿತು, ಎರಡು ವರ್ಷ, ಏನಿಲ್ಲ, ಮೊಮ್ಮಗಳನ್ನು ನೋಡ್ಕೊಳಕ್ಕೆ ಯಾರಿಲ್ಲ, ಇಬ್ಬರು ಕೆಲಸ ಕೊಡ್ತಾರೆ ಅಂತ. ಡ್ಯೂಟಿ ಡ್ಯೂಟಿ ಎಲ್ಲ ಡ್ಯೂಟಿ ಭಕ್ತನಿಗೆ ಇದ್ಯಾವುದೂ ಇಲ್ಲ, ಭಕ್ತನಿಗೆ ಇದ್ಯಾವುದೂ ಇಲ್ಲ. ನೆನ್ಪಿಟ್ಕೊಳ್ಳಿ, ಒಂದು ಸತಿ ಭಕ್ತಿ ಬಂದರೆ ಸಿದ್ಧ ಕೃತಜ್ಞನಾಗ್ತಾನಂತೆ. ಈ ಫೀಲಿಂಗ್ ಆಫ್ ಡ್ಯೂಟಿ ಅದು ಬಿದೋಗ್ಬಿಡುತ್ತೆ, ಸಂತೋಷದಲ್ಲಿ ಇರ್ತೀರಾ, ಆನಂದದಲ್ಲಿ ಇರ್ತಾ ಸಿದ್ಧ ಕೃತಜ್ಞತೆ ಆಗ್ತದೆ. ಜೀವನದಲ್ಲಿ ಏನು ಸಾಧಿಸಬೇಕೋ ಸಾಧಿಸಾಯ್ತು, ಇನ್ನೇನು ಸಾಧಿಸಬೇಕಾಗಿ ಅಂತ ಒಂದು ಸ್ಥಿತಿಯನ್ನು ತಲುಪ್ತೀರಾ. ಇಸ್ ಎ ಮೆಂಟಲ್ ಫ್ರೀಡಮ್, ನೆನ್ಪಿಟ್ಕೊಳ್ಳಿ, ಇಸ್ ಎ ಫ್ರೀಡಮ್, ಮೆಂಟಲ್ ಫ್ರೀಡಮ್. ನಾ ಆಧುನಿಕ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಾದ್ರೆ, ಯು ಆರ್ ಫ್ರೀ ಫ್ರಮ್ ಮೆಂಟಲ್ ವರೀಸ್ ಫಾರ್ ಎವರ್, ಯಾವಾಗಲೂ ಇನ್ನಿಲ್ಲ. ಸಿದ್ಧೋ ಭವತಿ ಅಮೃತೋ ಭವತಿ ತೃಪ್ತ ಭವತಿ, ಅತೃಪ್ತಿ ಇಲ್ಲ. ನಮ್ಮ ವರಿ ಕಾರಣ ಏನು ಅಂತ ನೀವು ಹುಡುಕಿ ನೋಡಿದ್ರೆ ತೃಪ್ತಿ ಇಲ್ಲ ನಮ್ದು, ಯಾವುದ್ರಲ್ಲೂ ತೃಪ್ತಿ ಇಲ್ಲ, ಯಾವುದ್ರಲ್ಲೂ ತೃಪ್ತಿ ಇಲ್ಲ ನಮ್ಗೆ. ಏನೇ ಕೊಡಿ ಅತೃಪ್ತಿ, ಅದೇನೋ ಕೊಡಿ ಅದೇನೋ ಒಂದು ತೃಪ್ತಿ ಇಲ್ಲ. ಎಷ್ಟು ಕೊಟ್ಟರು ಸಾಲದು, ಅಷ್ಟು ಕೊಟ್ಟರೆ ಇಷ್ಟು ಬೇಕು ಅಂತ, ಇಷ್ಟು ಕೊಟ್ಟರೆ ಮತ್ತಷ್ಟು ಬೇಕು ಅನ್ನುವ ಆಸೆ. ಅದಕ್ಕೆ ಈ ನಚಿಕೇತ ಯಮನನ್ ಕುರಿತು ಹೇಳ್ತಾನೆ ಯಮ, ನಾಳೆ ಕಠೋಪನಿಷತ್ ಬಗ್ಗೆ ಒಂದು ಇಂಗ್ಲೀಷಲ್ಲಿ ಮಾತಾಡೋಕ್ಕಿದೆ. ಅವನು ಹೇಳ್ತಾನೆ, ನಿನಗೆ ನಾನು ಈ ಹುಟ್ಟು ಸಾವಿನ ಬಗ್ಗೆ ಪ್ರಶ್ನೆ ಕೇಳಬೇಡ, ನಿನಗೆ ಏನು ಬೇಕಾಗ್ತಾರೋ. ಅವನೊಂದು ಆಸೆ ಒಟ್ಟಾನೆ, ಆಮಿಷ ಒಟ್ಟಾನೆ ನೋಡಿ, ಯಾರಾದರೂ ಫ್ಲಾಟ್ ಆಗಿಬಿಡ್ಬೇಕು, ಅದು ಎಂಥ ವೈರಾಗ್ಯ ಆದರೂ ಸಹ ಫ್ಲಾಟ್ ಆಗಿಬಿಡ್ಬೇಕು ಅಂತಂತ. ರಾಜನ್ ಮಾಡ್ತೀನಿ, ಆ ಚಿನ್ನ ಕೊಡ್ತೀನಿ, ಬೆಳ್ಳ ಬೆಳ್ಳಿ ಕೊಡ್ತೀನಿ ಎಲ್ಲ ಹೇಳ್ದ, ಅಮೆರಿಕನ್ ಪ್ರೆಸಿಡೆಂಟ್ ಮಾಡ್ತೀರಿ ಅಲ್ಲ, ಅವಾಗಿರ್ಲಿಲ್ಲ, ಅದೇನೇ ಆಗಲಿ ಎಲ್ಲ ಕೊಡ್ತೀನಿ ಅಂತ ಹೇಳ್ದ. ಯಾವುದಕ್ಕೂ ಅವನು ಆಮಿಷಕ್ಕೆ ಅವನು ಒಳಗಾಗದೆ ಒಂದು ಮಾತು ಹೇಳ್ತಾ ನೋಡಿ, ಆ ಬಾಲಕ ನಂಗೆ ಭಾಳ ಪ್ರಿಯ ಆಗಿರ್ತಕ್ಕಂತ, ನಹಿ ತರ್ಪಣೀಯ ಮನುಷ್ಯ ವಿತ್ತೇಣ ಅಂತ. ತರ್ಪಣೀಯ ಅಂದರೆ ತೃಪ್ತಿ ಪಡಿಸೋದು ಅಂತ ಅರ್ಥ. ಮನುಷ್ಯ ವಿತ್ತೇನ, ವಿತ್ತ ಅಂದ್ರೆ ಗೊತ್ತಲ್ಲ ನಿಮಗೆ, ಸಂಪತ್ತಿನಿಂದ ತೃಪ್ತಿ ಪಡಿಸೋದಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. 5000 ವರ್ಷಗಳಂದೆ ಬಾಲಕನೊಬ್ಬ ಹೇಳಿದ ಮಾತು ಈಗಲೂ ಸತ್ಯ. ಯಾಕೆ? ಅತೃಪ್ತಿ ಚಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅತೃಪ್ತಿ ತೃಪ್ತಿ ಏನೇ ಕೊನೆ ಸಾಲ್ದು, ಅದಕ್ಕೆ ವರೀಸ್, ಅದಕ್ಕೆ ವರೀಸ್ ಅಲ್ವಾ. ಇಲ್ಲಿ ಹೇಳ್ತಾರೆ, ಒಂದು ವೇಳೆ ನೀವು ಭಕ್ತಿಯನ್ನ ಪ್ರೇಮಪೂರಿತವಾಗಿರ್ತಕ್ಕಂಥ ಭಕ್ತಿಯ ಅವಸ್ಥೆಯನ್ನು ನೀವು ತಲುಪಿದರೆ, ಅವಸ್ಥೆ ಇದು ಈ ಒಂದು ಸ್ಥಿತಿ ನೀವು ತಲುಪಿದರೆ ತೃಪ್ತ ಭವತಿ, ತೃಪ್ತಿರಾಗ್ತೀರಾ, ತೃಪ್ತರಾಗ್ತೀರಾ, ತೃಪ್ತ. ಇನ್ನು ಬೇಕು ಅನ್ನೋದಿಲ್ಲ, ಇನ್ನು ಅದು ಬೇಕು ಇದು ಬೇಕು ಅನ್ನುವ ಆಸೆ ಒಂದು ಚೂರು ಇಲ್ಲ. ನೀವು ಕೇಳ್ಬೋದು ಸ್ವಾಮೀಜಿ, ಹಾಗಾದ್ರೆ ಅನೇಕರು ನಮ್ಗೆ ಅದು ಬೇಕು ಇದು ಬೇಕು ಅಂತೇಳಿ ಭಕ್ತರೆಲ್ಲ ಹಾಗೆ ಹೇಳ್ತಾ ಇದ್ದಲ್ಲ, ನೆನ್ಪಿಟ್ಕೊಳ್ಳಿ, ಆ ಭಕ್ತಿ ಅವಸ್ಥೆ ಸ್ವಲ್ಪಿಲ್ಲ. ಅವರು ನಿಜವಾಗಿರ್ತಕ್ಕಂಥ ಭಕ್ತಿ ಅವಸ್ಥೆಗೆ ಸೇರಿದವನು ಇದು ಯಾವುದನ್ನು ಸಹ ಇಚ್ಛಿಸೋದಿಲ್ಲ. ಶ್ರೀರಾಮಕೃಷ್ಣ ತಾಯಿ ದಕ್ಷಿಣೇಶ್ವರದಲ್ಲಿ ಇದ್ರು, ವಯಸ್ಸಾಗ ಸ್ವಲ್ಪ ವಯಸ್ಸಾಗಿತ್ತು ಅವನ. ಶ್ರೀರಾಮಕೃಷ್ಣ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದ ಯಜಮಾನನಾಗಿರ್ತಕ್ಕಂಥ ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ಮಥುರು ಬಾಬು ಶ್ರೀರಾಮಕೃಷ್ಣ ಅತ್ಯಂತ ಭಕ್ತ. ಶ್ರೀರಾಮಕೃಷ್ಣ ಅವನಿಗೆ ಪಾಪ ಯೋಚನೆ ಮುಂದೆ, ಶ್ರೀರಾಮಕೃಷ್ಣ ಇವು ಎಲ್ಲ ತ್ಯಾಗಿಗಳು, ಇದು ಹೇಗೆ ಜೀವಿಸ್ತಾರೆ ಮುಂದೆ ಮುಂದೆ. ಅದಕ್ಕೆ ಏನು ಮಾಡ್ದ, ಹೇಗಾದ್ರೂ ಒಂದು ಸ್ವಲ್ಪ ಹಣ ಕೊಡಬೇಕು ಅಂತ, ಒಂದು 5000 ರೂಪಾಯಿ 6000 ರೂಪಾಯಿ ಕೊಡಬೇಕು ಅಂತ ಶ್ರೀರಾಮಕೃಷ್ಣ ಅವನು ಹೇಳ್ದ. ಶ್ರೀರಾಮಕೃಷ್ಣ ಹೋಗ್ಬಿಟ್ಟು ಒಂದು ದಿವಸ, ನಾನು ನಿಧಾನಕ್ಕೆ ಮಾತ್ರ ಗೊತ್ತಿತ್ತು ಶ್ರೀರಾಮಕೃಷ್ಣ ಯಾವುದು ಸಹ ಮುಟ್ಟೋದಿಲ್ಲ ಅಂತ, ಯಾವುದು ಸಹ ಅವರು ಸ್ವೀಕರಿಸೋದಿಲ್ಲ ಅಂತ ನಿಧಾನಕ್ಕೆ ಹೋಗಿ ಕೇಳ್ದೆ ಶ್ರೀರಾಮಕೃಷ್ಣ ಹತ್ರ. ಅಲ್ಲ, ನೀವು ಮುಂದೆ ಬೇಕಾಗ್ಬೋದು, ಒಂದು ಸ್ವಲ್ಪ ಹಣ ನಿಮ್ಮ ಹೆಸರಿನಲ್ಲಿ ಇಡ್ತೀನಿ ಅಂತ ಅವರಿಗೆ ಹೇಳಿದ. ನನಗೆ ತಲೆ ಮೇಲೆ ಹೊಡೆದಾಗಾಯ್ತು ಅಂತ, ತಲೆ ಮೇಲೆ ಹೊಡೆದಾಗಾಯ್ತು ಅಂತ ನಮಗೆ ಆನಂದದಿಂದ ಯಾರು ಹಣ ಕೊಡ್ತಿದ್ರ ಅಂತ. ಅದಕ್ಕೆ ನಿರಾಮಕೃಷ್ಣ ವ್ಯತ್ಯಾಸ ನೋಡಿ, ತಲೆ ಮೇಲೆ ಹೊಡೆದಾಗಾಯ್ತು, ಅವನು ಅಟ್ಟಿಸ್ಕೊಂಡು ಹೋದೆ ನಾನು ಅಂತ. ನನ್ನನ್ನು ನೀನು ಪ್ರಾಪಂಚಿಕನಾಗಿ ಮಾಡಬೇಕು ಅಂತ್ಯ, ನನ್ನ ಮನಸ್ಸಿನ ದೇವರಿಂದ ನೀನು ಎತ್ತಬೇಕು ಅಂತ ಆಗ್ತಾ ಇದ್ದೆ ಅಂತ ಓಡಿಸ್ಬಿಟ್ಟು ಮೂಡೋಗ್ಬಿಟ್ಟ. ಆಮೇಲೆ ಶುದ್ಧಿ ಎತ್ತಿಲ್ಲ, ಆಗೋದಿಲ್ಲ, ಬಿಟ್ಬಿಟ್ಟ, ಇದಕ್ಕೆ ಇನ್ನೇನು ಮಾಡೋದು ಐಡಿಯಲ್ಲ ಅಂತ. ಒಂದು ಪೈಸೆ ಮುಟ್ತಿರ್ಲಿಲ್ಲ, ಅವನು ಯೋಚನೆ ಮಾಡ್ದ ಇವ್ರಿಗೆ ಬೇಡ ಅಂತ. ನಿಧಾನಕ್ಕೆ ತಾಯಿ ಹತ್ರ ಹೋದ, ಶ್ರೀರಾಮಕೃಷ್ಣ ತಾಯಿ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಅಜ್ಜಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಹಾಂ ಅಂತ ಹೇಳಿ, ನಿಮ್ಗೇನಾದರೂ ಬೇಕಾಗಿದ್ದರೆ ಕೇಳಿ, ಏನಾದರೂ ಕೇಳಿ ಅಂತ, ಏನಾದರೂ ಕೇಳಿ ಅಂತ. ನೋಟ್ ಕಾಣ್ತಾ ಉಂಟು ಇಲ್ಲಿ, ನೋಟು ಜೋಬಲಿ ದೊಡ್ಡ ಕಾಣ್ತಾ ಇದೆ. ಅವ್ರ ಅಜ್ಜಿ ಹೇಳಿದ್ರು, ಯಾಕಪ್ಪ ಎಲ್ಲ ನೋಡು, ಎಲ್ಲ ನೀವು ಊಟ ತಿಂಡಿ ಎಲ್ಲ ಇಲ್ಲಿಂದ ಕೊಡ್ತಾ ಇದ್ದೀಯಾ, ಶ್ರೀರಾಮಕೃಷ್ಣ ಮಗ ನೋಡ್ಕೊಂತಾ ಇದ್ದಾನೆ, ನನಗೇನು ಬೇಡಪ್ಪ, ಸಂತೋಷ ಆಗಿದೆ, ನನಗೇನು ಬೇಡ, ನನಗೆ ಭಗವಂತ ಇಟ್ಟಿದ್ದಾನೆ, ನನಗೇನು ಬೇಕ, ಸಂತೋಷ, ತೃಪ್ತನಾಗಿದೆ, ನನಗೇನು ಬೇಡ. ಅವನು ಟ್ರೈ ಮಾಡ್ದ ಮಾಡ್ದ ಮಾಡ ಪ್ರತಿ ದಿವಸ ಬಂದು ಕೇಳಿದೆ, ಏನಾದ್ರು ಕೇಳಿ, ಏನಾದ್ರು ಕೇಳಿ, ಏನಾದ್ರು ಕೇಳಿ, ಏನಾದ್ರು ಕೇಳಿ, ಏನಾದ್ರು ಕೇಳಿ, ಏನಾದ್ರು ಕೇಳಿ, ಯಾವಾಗಲೂ ಏನಿಲ್ಲ, ನಾನು ತೃಪ್ತ ಆಗಿದೆ, ಏನು ಬೇಡಪ್ಪ ನೀವು, ಏನು ಬೇಡ, ಏನು ಬೇಡ, ಬೇಡ ಬೇಡ ಅಂತ. ಅವ್ನು ಕೇಳ, ನೀವು ಏನಕ್ಕೆ ಬೇಕು, ಚಿನ್ನದ ಹಾರ ಬೇಕಾ, ಚಿನ್ನದ ಅದು ಬೇಕಾ, ಇದು ಬೇಕಾ ಅಂತ ಏನೋ ಕೇಳಿದ್ರು. ಅದು ಬೇಡಪ್ಪ, ಅದೆಲ್ಲ ಬೇಡ, ಭಗವಂತ ಇದ್ದಾನೆ ಸಾಕು, ಭಗವಂತನ ನಾಮಸ್ಮರಣೆ ಸಂತೋಷ ಆಗಿದ್ದೀನಿ, ಭಗವಂತನ ಸ್ಮರಣೆಯಿಂದ ಸಂತೋಷ ಆಗಿದೆ, ನನಗೆ ಅದು ಬೇಡ ಅಂತ. ಅವ್ನು ಬಿಡಲೇ ಇಲ್ಲ, ನಾನು ತೊಗೊಬೇಕು ಅಂತ, ಏನಾ ತೊಗೊಬೇಕು ಅಂತ ತೊಗೊಳಿಮ್ಮ, ನಿಮ್ಮ ಮಗ ಬಂದು ಕೇಳಿದೆ ತೊಗೊಳಲ್ವ, ಅದು ಏನೋ ತೊಗೊಳ್ಳಿ ಅಂತ. ಹಾಗೆ ಹೇಳಿದ್ರು, ನೋಡು ಚೂರು ನಿನ್ನೆಯಿಂದ ಈ ಹಲ್ಲನ್ನು ಚೂರು ನೋವು ಬರ್ತಾ ಇದೆ, ಚೂರು ಹೊಗೆ ಸೊಪ್ಪು, ಚೂರು ಹೊಗೆ ಸೊಪ್ಪು ಕೊಡು ಅಷ್ಟೇ ಸಾಕು. ಒಂದು ತಲೆ ಚರ್ಚಿಸ್ಕೊಂಡ, ಇಂಥ ತಾಯಿ ಹೊಟ್ಟೆಯಲ್ಲಿ ಅಂಥ ಮಹಾತ್ಮರು ಹುಟ್ಟದೆ ಬೇರೆ ಇನ್ನೆಲ್ಲಿ ಹುಟ್ಟಬೇಕು ಅಂತ. ತೃಪ್ತ ಭವತಿ, ಭಗವಂತನ ಪ್ರೀತಿ ಎಲ್ಲಾದರೂ ನಿಮಗೆ ಬಂತು, ನಿಮಗೆ ಸಂತೃಪ್ತಿ ಬರುತ್ತೆ, ತೃಪ್ತಿ ಅಲ್ಲ ಸಂತೃಪ್ತಿ ಬರುತ್ತೆ, ಸಂತೃಪ್ತಿ, ಏನು ಬೇಡ ಅನ್ಸುತ್ತೆ, ಏನು ಬೇಡ. ಅದೊಂದು ಅದ್ಭುತವಾಗಿರ್ತಕ್ಕಂಥ ಅವಸ್ಥೆ ಅದು. ನಾನು ಹೇಳಿದೆ ಅದಕ್ಕೆ ಮೆಂಟಲ್ ಫ್ರೀಡಮ್ ಅಂತ ಹೇಳಿದೆ ನಾನು. ನಿಜವಾಗಿ ಮೆಂಟಲ್ ಫ್ರೀಡಮ್ ಅಲ್ಲ, ಫ್ರೀ ಫ್ರಮ್ ಯುವರ್ ಮೈಂಡ್ ಅಂತ ಅರ್ಥ. ಮೆಂಟಲ್ ಫ್ರೀಡಮ್ ಅಂತಂದರೆ ಮನಸ್ಸಿನಿಂದ ನೀವು ತಪ್ಪಿಸ್ಕೊಂಡ್ರಿ, ಯಾಕೆಂದರೆ ಮನಸ್ಸೇ ತೊಂದರೆ ಕೊಡೋದು, ಆ ಮನಸ್ಸಿನಿಂದ ತಪ್ಪಿಸ್ಕೊಂಡ್ರಿ. ಈ ಮನಸ್ಸನ್ನ ಈ ಚಾಂಚಲ್ಯಯುತವಾಗಿರ್ತಕ್ಕಂಥ ಬೇಕು ಬೇಕು ಅನ್ನೋ ಮನಸ್ಸು ಪೂರ್ಣಾಗಿ ಸುಟ್ಟು ಭಸ್ಮ ಆಗಿಬಿಟ್ಟು ಅಲ್ಲಿ ತೃಪ್ತಿ ಅವಸ್ಥೆ ಬರುತ್ತಂದೆ. ತೃಪ್ತೋ ಭವತಿ ಅಂತ ಹೇಳ್ತಾರೆ, ತೃಪ್ತೋ ಭವತಿ. ಆಮೇಲೆ ನೋಡಿ ಮುಂದಿನ ಸೂತ್ರ ನೋಡಿ, ಯಬ್ ಲಬ್ಧ್ವಾ ಯತ್ ಪ್ರಾಪ್ಯ, ಯಾವುದನ್ನು ನಿಮ್ಮದಾಗಿಸಿಕೊಂಡ್ರೆ, ಪ್ರಾಪ್ತಿಯಿಂದ ನಿಮ್ಮದಾಗಿಸಿಕೊಂಡ್ರೆ, ನ ಕಿಂಚಿತ್ ವಾಂಚತಿ, ನ ಕಿಂಚಿತ್ ವಾಂಚತಿ, ಯಾವುದನ್ನು ಸಹ ಇಚ್ಛೆ ಪಡುವುದಿಲ್ಲ, ಇಚ್ಛೆ ಇಲ್ಲ, ಇಚ್ಛೆ ಅನ್ನೋದೇ ಇಲ್ಲ. ಇಚ್ಛೆ ಅಂದ್ರೇನು, ಬೇಕು ಅಂತಲ್ವಾ, ಬೇಕು ಅನ್ನೋದಿಲ್ಲ, ಬೇಕು ಅನ್ಸಲ್ಲ. ಅದು ಎಂಥ ಅವಸ್ಥೆ ರೀ, ಆ ಅವಸ್ಥೆ ನಮಗೆ ಬಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಒಂದು ಸಂತೋಷ ಬೇರೆ ಯಾವುದು, ಇನ್ನೇನು ಬೇಕು ಅನ್ಸೋದಿಲ್ಲ. ಕಿಂಚಿತ್ ವಾಂಚತಿ ನ ಶೋ ನ ಶೋಚತಿ, ದುಃಖ ಪಡೋದು, ದುಃಖ ಅನ್ನೋದು ಯಾಕೆ ಅಂತಂದ್ರೆ ಪಕ್ಕದ ಮನೆಯವ್ರಿಗಿರೋಷ್ಟು ನಲಗಿಲ್ಲ ಅಂತ ಅಷ್ಟೇ ಅಲ್ಲ, ದುಃಖ ಅದಿಲ್ಲ ಆಗುತ್ತೆ. ಬೇರೆ ಅವರಿಗೆ ಹೋಲಿಸಿ ನಮ್ಮನ್ನು ಹೋಲಿಸ್ಕೊಳ್ಳೋದು ಮನುಷ್ಯನ ಒಂದು ವೀಕ್ನೆಸ್, ಅದು ಬೇರೆಯವ್ರಿಗೆ ಹೋಲಿಸ್ಕೊಳ್ಳೋದು. ನೋಡಿ ಅವ್ರು ಚೆನ್ನಾಗಿದ್ದಾರೆ, ನಾನು ಹೀಗೆ ಇದೆ, ನಮಗೂ ಇದೆ, ನಮಗೆಲ್ಲ ಇದೆ, ಭಗವಂತ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಆದರೆ ನಮ್ಮನ್ನು ಹೋಲಿಸ್ಕೊಳ್ತೀವಿ ನಾವು, ಅಯ್ಯೋ ಅವನಿಗೆ ಜಾಸ್ತಿ ಇದೆ, ನನಗೆ ಕಡಿಮೆ ಇದೆ. ಇಲ್ಲಿ ಆ ಸ್ಥಿತಿಯಿಂದ ದಾಟಿ ಹೋಗ್ತೀರಾ ನೀವು, ನ ಶೋಚತಿ, ದುಃಖ ಇಲ್ಲ ನಿಮಗೆ, ಯಾವುದರ ಬಗ್ಗೆ ಹೇಳಿದ್ರೆ ದುಃಖ ಇಲ್ಲ. ನ ಶೋಚತಿ, ಯು ಕಮ್ ಟು ದಿ ರಿಯಾಲಿಟಿ, ನೀವು ಆ ಸತ್ಯಕ್ಕೆ ನೀವು ತಲುಪಿರ್ತೀರಾ. ನ ಶೋಚತಿ ನ ದ್ವೇಷ್ಟಿ, ಬೇರೆ ಅವರನ್ನ ಬಗ್ಗೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ದ್ವೇಷ ಅಸೂಯೆ ಇಲ್ಲ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ. 12ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಕ್ತನ ಅವನ ಸ್ವರೂಪವನ್ನು, ಅವನ ಗುಣವನ್ನ, ಒಬ್ಬ ಭಕ್ತ ಆಗಬೇಕಾದ್ರೆ ಏನೆಲ್ಲ ಗುಣ ಇರುತ್ತೆ ಅವನಲ್ಲಿ ಅನ್ನೋದನ್ನ ತಾನಾಗೆ ಬರುತ್ತೆ, ಅದು ಬರೀ ಏನೆಲ್ಲ ಬರುತ್ತೆ ಅನ್ನೋದು ಹೇಳ್ತಾರೆ. ಅದ್ವೇಷ್ಟ, ದ್ವೇಷ ಇಲ್ಲ, ಯಾಕೆಂದ್ರೆ ಎಲ್ಲ ಭೂತಗಳಲ್ಲೂ ಎಲ್ಲ ವಸ್ತುವಿನ ಎಲ್ಲ ಪ್ರಾಣಿಗಳು ಸಹ ಪರಮಾತ್ಮನನ್ನ ನೋಡ್ತಾನೆ. ತಾನು ಪೂಜಿಸ್ತಕ್ಕಂಥ, ತಾನು ಇರತಕ್ಕಂಥ ಸರ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತನನ್ನೇ ಕಾಣುವುದರಿಂದ ಅವನು ನ ದ್ವೇಷ್ಟಿ, ಅವನು ದ್ವೇಷಿಸೋದಿಲ್ಲ. ನ ರಮತೆ, ಈ ವಸ್ತುವಿನಲ್ಲಿ ಆನಂದ ಪ್ರಾಪಂಚಿಕವಾದ ವಸ್ತುವಿನಲ್ಲಿ ಅವನು ನರಮತೆ, ಈ ಡಸ್ ನಾಟ್ ಇಂಡಲ್ಜ್ ಅಂತ ಹೇಳ್ತಾರೆ, ಅದರಲ್ಲಿ ಅವನು ಯುಕ್ತನಾಗುವುದಿಲ್ಲ, ಅವನ ಮೈಂಡ್ ಮನಸ್ಸು ಅದರಲ್ಲಿ ನಿಲ್ಲೋದಿಲ್ಲ. ಆಮೇಲೆ ವಸ್ತುವಿನ ಬಗ್ಗೆ ಇನ್ನು ನೋತ್ಸಾಹಿ ಭವತಿ, ಉತ್ಸಾಹ, ಉತ್ಸಾಹ ಅಂತಂದ್ರೆ ಪ್ರಪಂಚದಲ್ಲಿ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಅಂತ ಟೈಮ್ ಇಲ್ಲದೆ ಓಡಾಡ್ತೀವಲ್ಲ ನಾವು, ಅದ್ಯಾವುದೂ ಇಲ್ಲ. ಸ್ತಬ್ಧ ಭವತಿ, ಆರಾಮಾಗಿರ್ತಾನೆ, ಶಾಂತವಾಗಿರ್ತಾನೆ, ನೋ ಮೋರ್ ವರ್ಕ್, ನೋ ಮೋರ್ ಡ್ಯೂಟೀಸ್, ಅಂತ ಸ್ಥಿತಿಯನ್ನು ತಲುಪ್ತಾನಂತೆ. ಆತ್ಮಾರಾಮ ಭವತಿ, ಆತ್ಮಾರಾಮನಾಗ್ತಾನಂತೆ. ಇದೆಲ್ಲ ಹೇಳಿ ಸರಿ ಸ್ವಾಮೀಜಿ, ನೀವು ಕೇಳಿಬಿಟ್ಟು ನಮ್ಗೆ ಅವಸ್ಥೆಗೆ ತಲುಪಬೇಕು ಅಂತ ಬಹಳ ಆಸೆ ಇದೆ, ಏನ್ ಮಾಡಬೇಕು, ಅದು ಪ್ರಶ್ನೆ ಅಲ್ಲ ಅಲ್ವಾ. ನೋಡಿ ಮುಂದೆ ಸಾಧನಾನಿ, ಸಾಧನೆಯನ್ನು ಏನ್ ಮಾಡಬೇಕು, ಅಸ್ಯಾಹ ಸಾಧನಾನಿ ಗಾಯಂತಿ ಆಚಾರ್ಯಾಹ. ಆಚಾರ್ಯರು ಈ ಸ್ಥಿತಿಯನ್ನು ತಲುಪಿದವರು ಇದನ್ನು ತಲುಪುವ ಸಾಧನೆಗಳೇನು ಅನ್ನೋದನ್ನು ಹೇಳ್ತಾರೆ. ಅದನ್ನು ಹೇಳ್ಬಿಡ್ತೀನಿ ನಾನು. ಅದನ್ನು ಹೀಗೆ ವಿವರಿಸ್ತಾರೆ, ತತ್ತು ವಿಷಯತ್ಯಾಗಾತ್ ಸಂಗತ್ಯಾಗಾಚ. ವಿಷಯತ್ಯಾಗವನ್ನು ಮಾಡಬೇಕು, ಸಂಗತ್ಯಾಗವನ್ನು ಮಾಡಬೇಕು. ವಿಷಯಸ್ತಾಗ ಅಂತಂದರೆ ಅಟ್ಯಾಚ್ಮೆಂಟ್ ಟು ದಿ ವರ್ಲ್ಡ್, ಪ್ರಪಂಚಕ ಮೇಲೆ ಇರ್ತಕ್ಕಂಥ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಆಸಕ್ತಿಯನ್ನು ತ್ಯಜಿಸಬೇಕು, ದುಸ್ಸಂಗದಿಂದ ಹೊರಗಡೆ ಬರಬೇಕು, ದುಸ್ಸಂಗದಿಂದ ಹೊರಗಡೆ ಬರಬೇಕು. ಆಮೇಲೆ ಮುಂದೆ ಹೇಳ್ತಾ ನೋಡಿ, ಅವ್ಯಾವೃತ ಭಜನಾತ್, ಎಡಬಿಡದೆ ಭಗವಂತನ ಕುರಿತಾಗಿರ್ತಕ್ಕಂಥ ಭಜನೆಯಿಂದ. ಸ್ವಾಮೀಜಿ ಭಜನೆ ಅಂದರೆ ಅದೇ ತಾಳ ಹಿಡ್ಕೊಂಡು ಯಾವಾಗಲೂ ಹೊಡಿತಾ ಇರಬೇಕಾ? ಅಲ್ಲ, ಭಜನ ಅಂತಂದರೆ ನಿಜವಾಗಲೂ ಸ್ಮರಣೆ ಅಂತ ಅರ್ಥ. ಸ್ಮರಣೆ ಸ್ಮರಣೆ ಅಂತ ಅರ್ಥ. ಭಜನೆ ಅಂತಂದರೆ ಸ್ಮರಣೆ. ಭಕ್ತಿ ಭಗಶ್ಚ ಭಜನಂ ಭವಭೇದಕಾರಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಭಜನೆ ಅಂದರೆ ಸ್ಮರಣೆ ಅಂತ ಅರ್ಥ. ಭಗವಂತನ ಸ್ಮರಣೆಯಲ್ಲಿ ಇರಬೇಕು. ಈಗ ದೊಡ್ಡ ಸಮಸ್ಯೆ ನಮಗೆ ಅದೇ, ಭಗವಂತನ ಸ್ಮರಣೆ ಹೇಗೆ ಬರುತ್ತೆ? ಅದನ್ನು ಹೇಳ್ತಾರೆ ನೋಡಿ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಅನನ್ಯ ಚೇತಸಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾತ್ರ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯವಾಗಿ ಯಾರು ನನ್ನನ್ನು ಕುರಿತು ಚಿಂತನೆ ಮಾಡ್ತಾರೋ, ನನ್ನ ಸ್ಮರಣೆ ಮಾಡ್ತಾರೋ, ಅಂಥ ವ್ಯಕ್ತಿಗೆ ಸುಲಭವಾಗಿ ನಾನು ಲಭ್ಯ, ಅವನಲ್ಲಿ ಭಕ್ತಿ ಪ್ರೇಮ ಉಂಟಾಗ. ಅನ್ಯವಾಗಿ ಭಗವಂತನ ಚಿಂತನೆ ಮಾಡಬೇಕು. ಹೇಗೆ ಮಾಡೋ ಸ್ವಾಮೀಜಿ ಅದು? ಅದು ಹೇಗೆ ಮಾಡೋದು ನೋಡಿ, ಮೊದಲು ಭಗವಂತನ ಬಗ್ಗೆ ಇರ್ತಕ್ಕಂಥ ಒಂದು ಆಸಕ್ತಿ ನಿಮಗೆ ಬೆಳೆದೇ ಇದ್ರೆ ಭಜನೆ ಮಾಡೋಕ್ಕೆ ಸಾಧ್ಯ, ಸ್ಮರಣೆ ಬರೋದೇ ಇಲ್ಲ. ನಾನು ಮೊದಲೇ ಹೇಳಿಬಿಟ್ಟೆ, ನಮ್ಮ ಮನಸ್ಸು ಯಾವುದ್ರ ಬಗ್ಗೆ ಸಂತತವಾಗಿ ಚಿಂತಿಸುತ್ತೆ ಅಂತಂದರೆ, ಯಾವುದ್ರ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆಯೋ, ಪ್ರೀತಿ ಜಾಸ್ತಿ ಇದೆಯೋ, ಅದ್ರ ಮೇಲೆ ಚಿಂತನೆ ಮಾಡುತ್ತೆ ಅಲ್ವಾ? ಅದಕ್ಕೆ ಹೇಳ್ತೀವಿ, ಆರಂಭದಲ್ಲಿ ನಾವು ಸತ್ಸಂಗ ಮಾಡಬೇಕು, ಸತ್ಸಂಗ ಮಾಡಬೇಕು. ಫಸ್ಟ್ ಸ್ಟೆಪ್ ಸತ್ಸಂಗ. ಸತ್ಸಂಗದಲ್ಲಿ ಏನಾಗುತ್ತೆ ಅಂತಂದರೆ, ಭಗವಂತನ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳ ಬಗ್ಗೆ, ಭಗವಂತನ ವಿಶಿಷ್ಟವಾಗಿರ್ತಕ್ಕಂಥ ವೈಭವಗಳ ಬಗ್ಗೆ, ಭಗವಂತನ ಶಕ್ತಿ ಬಗ್ಗೆ, ಆಧ್ಯಾತ್ಮಿಕ ಗತಿಯ ಒಂದು ಲಾಭದ ಬಗ್ಗೆ, ಉಪಯೋಗದ ಬಗ್ಗೆ, ಲಾಭದ ಬಗ್ಗೆ, ಅದರ ಬಗ್ಗೆ ಮೊದಲು ಅರ್ಥವಾಗುತ್ತೆ. ಮೊದಲು ಸತ್ಸಂಗ, ಎಲ್ಲ ಧರ್ಮದವರು ಈ ಸತ್ಸಂಗದ ಬಗ್ಗೆ ಉತ್ಕೃಷ್ಟವಾಗಿ ಹೇಳಿದ್ದಾರೆ, ಉತ್ಕೃಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ ನೋಡಿ. ಸತ್ಸಂಗ ಸತ್ಸುಸಂಗ ಯುಜ್ಜೇತ. ಕೃಷ್ಣ ಉದ್ಧವನ ಕುರಿತಾಗಿ ಹೇಳ್ತಾನೆ, ಸತ್ಸಂಗ ಮಾಡು, ಸತ್ಸಂಗ ಮಾಡು, ಸತ್ಸಂಗ ಮಾಡು. ಯಾಕೆಂತಂದರೆ ಯಾವುದ್ರ ಬಗ್ಗೆ ಸತತವಾಗಿ ನಾವು ಕೇಳ್ತಾ ಇರ್ತೀವೋ ಅದ್ರ ಬಗ್ಗೆ ಸ್ಲೋಲಿ ಮೈಂಡ್ ಗೆಟ್ ಅಟ್ಯಾಚ್ಮೆಂಟ್, ಅದ್ರ ಬಗ್ಗೆ ಮನಸ್ಸು ಒಂದು ಆಸಕ್ತಿಯನ್ನು ತಾಳುತ್ತೆ. ಸತತ ಕೇಳ್ತಾ ಇರಬೇಕು, ಸತತ ಕೇಳ್ತಾ ಇರಬೇಕು, ಸತತ ಕೇಳ್ತಾ ಇರಬೇಕು, ಸತತ ಕೇಳ್ತಾ ಇರಬೇಕು. ಆ ಸತತವಾಗಿ ಹೇಗೆ ಕೇಳ್ತೀರ ನೀವು? ಸತತವಾಗಿ ಕೇಳಬೇಕು ಅಂತಂದರೆ ಸಜ್ಜನ ಸಂಘವನ್ನು ಮಾಡಬೇಕು, ಸಜ್ಜನರ ಸಂಘ. ಯಾರು ಈ ಭಕ್ತಿಯ ದಾರಿಯಲ್ಲಿ ಈಗಾಗಲೇ ಪ್ರಯಾಣ ಮಾಡ್ತಾ ಇದ್ದಾರೆ, ಯಾರು ಒಂದು ಸ್ಥಿತಿಯನ್ನು ತಲುಪಿದ್ದಾರೆ, ಭಕ್ತಿಯ ಸ್ಥಿತಿಯನ್ನು ತಲುಪಿದ್ದಾರೆ, ಅಥವಾ ಯಾರು ಆ ಉನ್ನತವಾದ ಮಟ್ಟವನ್ನು ತಲುಪಿದ್ದಾರೆ, ಅಂಥವರ ಸಂಘ ಮಾಡಬೇಕು. ಅದಕ್ಕೆ ನೋಡಿ, ವರ್ಷಕ್ಕೊಂದು ಸತಿ ಆದರೂ ಒಂದು 5 ದಿವಸ ನಿಮ್ಮ ಮನೆ ಎಲ್ಲವನ್ನು ಮರೆತು ಇಲ್ಲಿ ಆರಾಮಾಗಿ ಭಗವಂತನ ಕುರಿತಾಗಿತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕಳೀರಿ ಅನ್ನೋ ಉದ್ದೇಶದಿಂದ ನಮ್ಮ ರಿಂಸೆಯ ಸ್ವಾಮೀಜಿಯವರೆಲ್ಲರೂ ಸಹ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಯಾತಕ್ಕೆ? ಇದರ ವಿಷಯವಾಗಿ ನಿಮಗೆ ಕಿವಿಗೆ ಬೀಳಲಿ ಅಂತ. ಕಿವಿಗೆ ಬೀಳೋಕೆ ಮೊದಲು ಕೇಳ್ತಾ ಕೇಳಬೇಕು. ಶೂಯತಾಂ, ಕೇಳ್ತಾ ಕೇಳ್ತಾ ಕೇಳ್ತಾ ಭಗವಂತ ಏನು ಮಾಡ್ತಾನಂತೆ? ಹೃದಯವನ್ನು ಪ್ರವೇಶ ಮಾಡ್ತಾನಂತೆ, ಹೃದಯವನ್ನು ಪ್ರವೇಶ ಮಾಡ್ತಾನಂತೆ ಭಗವಂತ. ಕಿವಿಯನ್ನು ಕೇಳ್ತಾ ಕೇಳ್ತಾ ಅದರ ಮುಖಾಂತರ ಹೃದಯವನ್ನು ಪ್ರವೇಶ ಮಾಡ್ತಾನಂತೆ. ಭಗವಂತನ ಶಕ್ತಿಯ ಬಗ್ಗೆ, ಭಗವಂತನ ಸ್ಮರಣೆ ಬಗ್ಗೆ ಆಗುವ ಲಾಭವನ್ನು, ಉಪಯೋಗವನ್ನು ನೀವೆಲ್ಲಾದರೂ ಕೇಳ್ತಾ ಕೇಳ್ತಾ ಕೇಳ್ತಾ ಇದ್ದರೆ ಕಾಲಕ್ರಮ ನಿಮಗೆ ಅರಿವಿಲ್ಲದೆ ಭಗವಂತ ಸ್ಮರಣೆ ನಿಮಗೆ ಬರುತ್ತೆ. ಅದಕ್ಕೆ ಸತ್ಸಂಗಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ ಇದೆ ಆಧ್ಯಾತ್ಮಿಕ ಶಾಸ್ತ್ರಗಳಲ್ಲಿ. ಸತ್ಸಂಗ ಮಾಡಿ. ಮೊದಲು ಸತ್ಸಂಗ ಮಾಡಿದಾಗ ಭಗವಂತನ ಅಪಾರವಾದ ಮಹಿಮೆ ಬಗ್ಗೆ ಒಂದು ಒಂದು ಅರಿವು ಉಂಟಾಗತ್ತೆ. ಕಾಲಕ್ರಮೇಣ ಮನಸ್ಸು ಸ್ವಲ್ಪ ಧ್ಯಾನಕ್ಕೆ ಪ್ರತಿನಿತ್ಯ ಉಪಯೋಗದ ಬಗ್ಗೆ, ಇದರಿಂದ ಆಗೋ ಉಪಯೋಗ ಏನೋ ಅದ್ರ ಬಗ್ಗೆ ಅರಿವು ಉಂಟಾದಾಗ ಭಗವಂತನ ಪೂಜಾ ಧ್ಯಾನ ಸ್ಮರಣೆ ಜಪ ಧ್ಯಾನ ಭಜನೆ ಇದರಲ್ಲಿ ಮನಸ್ಸು ತೊಡಗತ್ತೆ. ಪಠನ ಇದರ ಬಗ್ಗೆ ಆಸಕ್ತಿ ಉಂಟಾಗತ್ತಂತೆ, ರುಚಿ ಉಂಟಾಗತ್ತಂತೆ. ರುಚಿ ರುಚಿ ಅನ್ನೋ ಪದ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥದ್ದು. ನಮಗೆ ರುಚಿನೇ ಇಲ್ಲ. ರುಚಿ ಇಲ್ಲ ಅಂತಂದ್ರೆ ಆಹಾರದಲ್ಲಲ್ಲ ಹೇಳ್ತಾ ಇರೋದು, ಆಹಾರದ ಬಗ್ಗೆ ಹೇಳ್ತಾ ಇಲ್ಲ, ಭಗವಂತನ ಬಗ್ಗೆ ಕೇಳುವುದರ ಬಗ್ಗೆ, ಭಗವಂತನ ನಾಮಸ್ಮರಣೆ ಬಗ್ಗೆ, ಧ್ಯಾನದ ಬಗ್ಗೆ ರುಚಿ ಇನ್ನ ಬಂದಿಲ್ಲ. ಆದರೆ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಗೃಹ್ಯತೆ. ಅಭ್ಯಾಸ ವೈರಾಗ್ಯದಿಂದ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ, ಪ್ರತಿನಿತ್ಯ ಪುಸ್ತಕ ಓದೋದ್ರಿಂದ, ಪ್ರತಿನಿತ್ಯ ಕುರಿತು ಭಗವಂತನ ಕುರಿತಾಗಿರ್ತಕ್ಕಂಥ ಮಾತುಕತೆಯಿಂದ ಸ್ಲೋಲಿ ಸ್ಲೋಲಿ ನಿಮಗೆ ಅರಿವಿಲ್ಲದೆ ರುಚಿ ಬರಕ ಆರಂಭ. ಅವ್ಯಾಹತ ಭಜನಾದ ನಿರಂತರವಾಗಿ ಸತ್ಸಂಗದಿಂದ ನೋಡಿ ಆ ರುಚಿ ಸಿಕ್ಕತ್ತೆ. ಇನ್ನು ಆರಂಭನೇ ಮಾಡಿಲ್ಲ ಸಾಧನೆಗೆ, 4 ಗಂಟೆ ಆಗೋಯ್ತು. ನಾನು ಮೊದಲೇ ಹೇಳಿದೆ 1 ಗಂಟೆ ಒಳಗೆ ಭಕ್ತಿ ಉಂಟಾಗೋದಿಲ್ಲ. ಸತ್ತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ ದೃಢ ಭೂಮಿ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಯೋಗದ ಬಗ್ಗೆ ಹೇಳುವಾಗ ಹೇಳ್ತಾರೆ ಈ ಸಾಧನೆ ಭಗವಂತನ ಕುರಿತಾಗಿರ್ತಕ್ಕಂಥ ಈ ಸಾಧನೆಗಳಿದೆಯಲ್ಲ, ಇನ್ನೂ ಅನೇಕ ಸಾಧನೆಗಳಿದೆ, ಕರ್ಮ ಹೇಗೆ ಮಾಡೋದು ಅದರ ಬಗ್ಗೆ ಇದೆ, ತುಂಬ ದೊಡ್ಡದು ಸಬ್ಜೆಕ್ಟ್. ಅದನ್ನು ಹೇಳ್ತಾರೆ ಈ ಯೋಗಶಾಸ್ತ್ರದಲ್ಲಿ ಸತು ಈ ಸಾಧನೆ ಹೇಗಿರಬೇಕು ಅಂತ. ಹೇಗೆ ಅಂತಂದ್ರೆ ಸತು ಸತು ದೀರ್ಘಕಾಲ ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ಬಿಡದೆ ದೀರ್ಘಕಾಲ ಅನೇಕ ವರ್ಷಗಳ ಕಾಲ, ಇದು 1 ದಿವಸ 2 ದಿವಸಕ್ಕೆ ಆಗೋದೇ ಇಲ್ಲ. ಎಲ್ಲೋ ಮಹಾತ್ಮರು ದೊಡ್ಡ ದೊಡ್ಡ ಮಹಾತ್ಮರು ಒಂದ್ಸತಿ ಕೇಳಿದ್ರೆ ಸಾಕು, ಅವರ ಹೃದಯದಲ್ಲಿ ಆ ಒಂದು ತ್ಯಾಗ ಭಕ್ತಿ ಉದ್ಭವ ಆಗ್ಬಿಡುತ್ತೆ. ಚೈತನ್ಯ ಮಹಾಪ್ರಭುಗಳಲ್ಲೂ ಹಾಗೆ ಕೇಳಿದ ತಕ್ಷಣ ಏನೋ ಹಿಂದ್ಗಡೆ ಇತ್ತು, ಬುಗ್ಗೆ ಇತ್ತು, ಒಳಗಡೆ ಅದು ಹೊರಗಡೆ ಬಂದ್ಬಿಡ್ತು. ಕಂಪ್ಲೀಟ್ ಜೀವನ ಬದಲಾವಣೆ ಆಗಿದೆ ತಕ್ಷಣ, ಅಲ್ಲೇ ಬದಲಾವಣೆ ಆಗಿದೆ. ತುಳಸಿದಾಸ ಜೀವನ ನೋಡಿ, ಏನೋ ಅವರ ಹೆಂಡತಿ ಅವರ ಪತ್ನಿ ಏನೋ ಒಂದು ಮಾತು ಹೇಳಿಬಿಟ್ಲು, ಅವ್ರಿಗೆ ಎಚ್ಚರ ಆಗೋಯ್ತು, ಎಚ್ಚರ ಆಗಿದ್ದೆ ತಲ ಅಲ್ವಾ. ಹಾಗೆ ಎಲ್ಲರಿಗೂ ಆಗೋದು ಸಾಧ್ಯ ಅಲ್ಲ, ನಮಗೆ ಸಾಧನೆಯಿಂದ ಸಾಧ್ಯ. ಸತು ದೀರ್ಘಕಾಲ ಅನೇಕ ವರ್ಷಗಳ ಕಾಲ ಮಾಡ್ತಾ ಹೋಗ್ಬೇಕು, ಬಿಡಬೇಡಿ. ನಮ್ಮಲ್ಲಿ ದೊಡ್ಡ ಅವಸ್ಥೆ ಅಂದರೆ ನಾವೆಲ್ಲ ಆರಂಭ ಶೂರರು, ಆರಂಭ ಮಾಡಿಬಿಡ್ತೀವಿ. ಭಾಳ ಉತ್ಸಾಹ ಕೇಳಿದ ತಕ್ಷಣ ಈಗ ಒಳಗಡೆ ಭಕ್ತಿಯ ಬಗ್ಗೆ ಕೇಳಿ ಕೇಳಿ ಇವತ್ತಿಂದ ನಾವೇನಾದ್ರು ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಭಜನೆ ಮಾಡಿದ್ದು, ಪುಸ್ತಕ ಓದ್ರಿ, ಸತ್ಸಂಗ ಎಲ್ಲ ಮಾಡಿದ್ವಿ. ಆಮೇಲೆ 4 ದಿವಸ ಆದಮೇಲೆ ತನಗಾಗೋಗುತ್ತೆ ಎಲ್ಲ, ಶಾಂತೋ ಭವತಿ ಎಲ್ಲ ಶಾಂತ ಆಗಿಬಿಡುತ್ತೆ, ಸ್ಲೋಲಿ ಮನಸ್ಸು ವಾಪಸ್ ಹೋಗುತ್ತೆ. ಹಾಗೆ ಮಾಡಬಾರ್ದು, ಬಿಟ್ಬಿಡ್ತೀವಿ. ಆಮೇಲೆ ಸಡನ್ಲಿ ಇನ್ನೊಂದು ರಿಟ್ಟಿಟ್ಟು ಬಂದಾಗ, ಓ ಸ್ವಾಮೀಜಿಯವರು ಹೇಳಿದ್ದು ಆ ರಿಟ್ಟಿಟ್ಟು ಚೂ ನೆನ್ಪು ಉಳಿದಿದ್ರೆ ಪುನಃ ಸ್ಟಾರ್ಟ್ ಮಾಡ್ತೀವಿ. 1 ವಾರ ಬಿಟ್ಟು ಪುನಃ ಸ್ಟಾರ್ಟ್ ಮಾಡೋದು, ಹಾಗೆ ಮಾಡಬಾರ್ದು. ದೀರ್ಘಕಾಲ ನೈರಂತರ್ಯ ನಿರಂತರವಾಗಿ ಮಾಡಬೇಕು. ಬಿಡದೆ ಅನಿರಂತರವಾಗಿ ಬಿಡದೆ ಮಾಡಬೇಕು. ಬಿಡದೆ ಅದು ಎಷ್ಟೇ ಕಷ್ಟ ಆಗಲಿ ಬಿಡದೆ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ಧ್ಯಾನ ಮಾಡಿ, ಪುಸ್ತಕ ಓದಿ, ಭಜನೆ ಕೇಳಿ, ಭಜನೆ ಮಾಡಿ, ಪೂಜೆ ಮಾಡಿ. ಒಂದು ಹೂವು ಇಡ್ರಿ ದೇವರ ಪಾದಕ್ಕೆ, ಊಟಕ್ಕೆ ಮಾಡುವ ಮೊದಲು ಭಗವಂತನಿಗೆ ಅರ್ಪಣೆ ಮಾಡಿರಿ. ಇಷ್ಟೆಲ್ಲ ಮಾಡಕ್ಕೆ ಭಗವಂತ ಏನು ಜಾಸ್ತಿ ಇಲ್ಲ. ನಾಮಸ್ಮರಣೆ ಮಾಡಿ ಇಷ್ಟೇ ಮಾಡಬೇಕಾಗಿದ್ದ. ಮಾಡ್ತಾ ಹೋದಾಗ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ, ಸತ್ಕಾರ ಅಂದರೆ ಪ್ರೀತಿಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ, ಸತ್ಕಾರ ಅಂದರೆ ಆಸಕ್ತಿಯಿಂದ, ವಿತ್ ಆಲ್ ಕೇರ್, ವಿತ್ ಆಲ್ ಲವ್ಲಿನೆಸ್, ಆಲ್ ಕೇರ್. ಸತ್ಕಾರ ಒಂದು ಗಿಡ ಬೆಳೆಸಬೇಕಾದ್ರೆ ಎಷ್ಟು ಸತ್ಕಾರವಾಗಿ ನೀರು ಹಾಕಿ ಎಲ್ಲ ಬೆಳೆಸ್ತೀರಲ್ಲ. ಒಂದು ಮಗುನ ಹೇಗೆ ಬಿಡಿಸ್ತೀರ ನೋಡಿ, ಮಗುನ ಹೇಗೆ ಬಿಡಿಸ್ತಾರೆ, ಅದು ಎಷ್ಟು ಕೇರ್ ತಗೊಂಡು, ಎಷ್ಟು ಪ್ರೀತಿಯಿಂದ, ಎಷ್ಟು ಆನಂದದಿಂದ ಅಲ್ವಾ, ಸಂತೋಷದ. ಎಷ್ಟು ಕಷ್ಟ ಆದರೂ ಚಿಂತೆ ಇಲ್ಲ ಅಲ್ವಾ, ಮಕ್ಕಳು ಬೆಳೆಸ್ತಾರೆ ನೋಡಿ ತಾಯಿ ತಾಯಿಂದರು. ಹಾಗೆ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಹೋಗ್ಬೇಕಂತೆ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ, ಹಾಗೆ ಸೇವಿಸಿದ್ರೆ, ಹಾಗೆ ಪ್ರಯತ್ನ ಸಾಧನೆ ಮಾಡಿದ್ರೆ ದೃಢ ಭೂಮಿ ದೃಢವಾಗತ್ತೆ ಭಕ್ತಿ ಅಂತ ಹೇಳ್ತಾರೆ. ನಾನು ಒಂದು ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೀನಿ ನಾರದ ಭಕ್ತಿ ಸೂತ್ರಕ್ಕೆ, ಇನ್ನೂ ಅನೇಕ ವಿಷಯಗಳಿದೆ ಅದರಲ್ಲಿ. ಹೇಳೋಕ್ಕೆ ಸಮಯ ಇಲ್ಲ. ಭಕ್ತಿಗೆ ಇನ್ನೇನು ಮಾಡಬೇಕಾಗಿಲ್ಲ. ಭಕ್ತಿ ಭಗಶ್ಚ ಭಜನಂ, ಸತ್ಸಂಗ ಮಾಡಿ, ಭಗವಂತ ಸ್ಮರಣೆ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ಪೂಜೆ ಮಾಡಿ, ಕಾಲಕ್ರಮೇಣ ಅಂಕುರತಿ ಅಂಕುರ ಆಗುತ್ತೆ, ಚೂರು ಅಂಕುರವಾಗುತ್ತೆ ಪ್ರೀತಿ, ಭಗವಂತನಲ್ಲಿರ್ತಕ್ಕಂಥ ಆಸಕ್ತಿ, ಭಗವಂತನಿದ್ದಾನೆ ಇತಿ ವಿಶ್ವಾಸ, ಭಗವಂತನಿದ್ದಾನೆ ಅನ್ನೋ ವಿಶ್ವಾಸ ಬೆಳೆಯುತ್ತೆ, ಆಮೇಲೆ ಸ್ಲೋಲಿ ಮುಂದುವರಿಯುತ್ತೆ. ಎಲ್ಲರಿಗೂ ಭಗವಂತ ಅಪೂರ್ವವಾಗಿರ್ತಕ್ಕಂಥ ಪ್ರೇಮಯುಕ್ತವಾಗಿರ್ತಕ್ಕಂಥ ಭಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ನನ್ನ ಈ ನಾರದ ಭಕ್ತಿ ಸ್ತೋತ್ರ ನಾಲ್ಕು ಶ್ಲೋಕಗಳಲ್ಲಿ ಮುಂದೆ ನಿಮ್ಮ ಇಟ್ಟಿದ್ದೀನಿ. ಇನ್ನೂ ಟೋಟಲ್ 58 ಸ್ತೋತ್ರಗಳಿವೆ ಅದರಲ್ಲಿ ಅಂತ ಹೇಳ್ತಾ ಜಯ ರಾಮಕೃಷ್ಣ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹೂ. ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಒಂದು ಸ್ತೋತ್ರ ಇದೆ. ಅದು ಶ್ರೀರಾಮಕೃಷ್ಣ ಕುರಿತು ಅಭಿಧಾನ ಸ್ವಾಮೀಜಿಯವರು ಬರೆದಿದ್ದು ಬಹಳ ಅರ್ಥಗರ್ಭಿತವಾಗಿದೆ. ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಂ ಅಹಂ ನ ಯಾಚೆ ಹೃದಾಸನೇ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಹೇ ಭಗವಂತ, ನಾನು ಈ ವಸ್ತುಗಳನ್ನು ನಾನು ಯಾಚಿಸೋದಿಲ್ಲ. ನಾಕಾದಿ ಲೋಕಂ ಸ್ವರ್ಗಾದಿ ಲೋಕಗಳ ಅನ್ನು ನಾನು ನಿನ್ನ ಕೇಳಿ ಯಾಚಿಸಿದಿಲ್ಲ. ಕೊಡಪ್ಪ ನಂಗೆ ಅದು ಹೋಗ್ಬೇಕು ಸ್ವರ್ಗ ಕೊಡು ಅಂತ ನಾನು ಕೇಳೋದಿಲ್ಲ. ಸುರಮ್ಯ ಐಶ್ವರ್ಯ ಮಹಯಾಚೆ ದೇವತೆಗಳ ಐಶ್ವರ್ಯ ಕುಬೇರನ ಐಶ್ವರ್ಯನೂ ಸಹ ನಯಾಚೆ ಯಾಚೆ ಅಂದ್ರೆ ಯಾಚಿಸೋದಿಲ್ಲ ನಾನು. ನಾಕಾದಿ ಲೋಕಂ ಸುಖದಂ ಚ ದಿವ್ಯಂ, ನಾಕಾದಿಗಳ ಸುಖವನ್ನ ಲೋಕವನ್ನ ನಾನು ಯಾಚಿಸೋದಿಲ್ಲ. ಸುರಮ್ಯ ಐಶ್ವರ್ಯಂ ನ ಯಾಚೆ ಅದನ್ನು ಕೇಳೋದಿಲ್ಲ. ಆಗ ಏನು ಕೇಳ್ತೀನಿ ನಾನು ನಿನ್ನಲ್ಲಿ? ಸುದಾಸನೇ ತ್ವಂ, ನನ್ನ ಹೃದಯ ಕಮಲದಲ್ಲಿ ಸದಾ ವಾಸ ಮಾಡು ಭಗವಂತ ಅಂತ ನಿನ್ನಲ್ಲಿ ಯಾಚಿಸ್ತೀನಿ ಭಗವಂತ. ಭಗವಂತ ಒಳಗಡೆ ಬಂದಮೇಲೆ ಈ ಪ್ರಪಂಚ ಎಲ್ಲ ನಿಷ್ಕ್ರಿಯವಾಗತ್ತೆ, ನಿಷ್ಪ್ರಯೋಜನವಾಗತ್ತೆ. ಆ ಭಗವಂತನ ವಾಸ ನಮ್ಮ ಹೃದಯದಲ್ಲಿ ಆಗಲಿ ಅಂತ ನಾನು ಕೇಳ್ತೀನಿ ಅಂತ ಹೇಳ್ತಾರೆ ಭಕ್ತರು ಅಂತ ಹೇಳ್ತಾ. ಎಲ್ಲರಿಗೂ ಶುಭವಾಗಲಿ, ಭಗವಂತ ಎಲ್ಲರಿಗೂ ಹೃದಯದಲ್ಲಿ ಭಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿತೀನಿ. ಶುಭವಾಗಲಿ. ಜಯ ರಾಮಕೃಷ್ಣ. ಪೆನ್ ಡ್ರೈವ್ ಟೈಪು, ಪೆನ್ ಡ್ರೈವ್ ಅಲ್ಲ ರೆಕಾರ್ಡರ್.